ಬಾವಸವಳ್ಳಿಯ ಪ್ರಗತಿಪರ ಕೃಷಿಕರಾದಂತಹ ಬಿ ಎಸ್ ಆನಂದ್ ಅವರು. ಆನಂದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆನಂದ್ ಅವರು, ಎಷ್ಟು ವಯಸ್ಸು ನಿಮಗೆ? 74 ವರ್ಷ. 74 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? SSLC ಪಾಸ್ ಆಗಿದೆ ಸರ್. ಮುಂದಕ್ಕೆ ಯಾಕೆ ಓದ್ಲಿಲ್ಲ? PUC ಹೋಗಿ ಫೇಲ್ ಆದ ಅಂತಲೇ ಸ್ಕೂಲ್ ಬಿಟ್ಬಿಟ್ಟು, ಆಗ ಬಿಟ್ಟು ಕೃಷಿ ಮಾಡ್ತಾ ಇದ್ವಿ. ಜಮೀನು ಎಷ್ಟಿತ್ತು ನಿಮಗೆ? ಜಮೀನು ನಮ್ಗೆ ಒಟ್ಟು ಕುಟುಂಬದಲ್ಲಿ ಒಂದು 50 ಎಕರೆ ಇತ್ತು. ನಮ್ಮ ತಂದೆಗೆ ನಾವು 5 ಜನ ಗಂಡು ಮಕ್ಕಳು, ಎಲ್ಲ 10 ಎಕರೆ 8 ಎಕರೆ ಹಿಂಗೆ ಡಿವೈಡ್ ಮಾಡಿ ಹಂಚ್ಕೊಂಡು ಎಲ್ಲ ಬೇರೆ ಬೇರೆ ಇದ್ದು, ಈ ನನಗೊಂದು 8 ಎಕರೆ ಜಮೀನು ಇದೆ. 8 ಎಕರೆ ಜಮೀನು ಬಂದಿದೆ ನಿಮ್ಮ ಪಾಲ್ಗೆ? ಬಂದಿದೆ ಸರ್. ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರಿ? ಆಗ ಭತ್ತ ಮತ್ತೆ ರಾಗಿ ಜೋಳ ಮೂರೇ ಬೆಳೆ ಸರ್, ಇನ್ನೇನು ಬೆಳೀತಿರ್ಲಿಲ್ಲ. ಆಗ ಕಾಫಿ ಇರ್ಲಿಲ್ಲ, ಅಡಿಕೆ ಇರ್ಲಿಲ್ಲ, ಮೆಣಸು ಇರ್ಲಿಲ್ಲ. ಮನೆಗೆ ತರಕಾರಿ ಬೆಳ್ಕೊಂಡ್ರು ಭತ್ತ ರಾಗಿ ಜೊತೆ ಜೋಳ. ಇತ್ತೀಚೆಗೆ ಬಂದು 62ನೇ ಇಸ್ವಿಯಿಂದ ಈಚೆಗೆ ಮೆಕ್ಕೆಜೋಳ ಬಂತು, ಮತ್ತೆ ಜೋಳ. ಆದ್ರೆ ಅದಕ್ಕಿಂತ ಪೂರ್ವ ಹಿಂದೆ ಬರೀ ಭತ್ತ ಮತ್ತೆ ರಾಗಿ ಎರಡೇ ಬೆಳೆ. ಈ ಆಲೂರು ಭಾಗಕ್ಕೂ ಕಾಫಿ ಮೆಣಸು ಎಲ್ಲ ಇತ್ತೀಚೆಗೆ ಬಂದಿದ್ದ ಹೆಂಗೆ? ಆಲೂರಲ್ಲಿ ಕೆಲವು ಏರಿಯಾದಲ್ಲಿ ಇತ್ತು, ಪಾಳ್ಯ ಹೋಗ್ಲಿ ಆ ಕಡೆಗೆಲ್ಲವ. ನಮ್ ಸೈಡ್ ಎಲ್ಲ ಈಚೆಗೆ ಬಂದಿತ್ತು. ನಮ್ಮ ಊರಲ್ಲಿ ಫಸ್ಟ್ ಕಾಫಿ ತೋಟ ಮಾಡಿದ್ದು ನಾವೇ. 80ರಲ್ಲಿ ನಮ್ದು ಆ ಸಗಣಿ ಹೊಳೆ ಅಂತ ಒಂದು ರೈಲ್ವೆ ಬ್ರಿಡ್ಜ್ ಹತ್ರ ಒಂದು 3 ಎಕರೆ ಜಮೀನ್ ಇತ್ತು. ನಮ್ಮ ತಂದೆ ಅವರು ಡಿವೈಡ್ ಆದ್ಮೇಲೆ ಆ 3 ಎಕರೆ ನಾವು ಕಾಫಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ನಮ್ಮ ರಿಲೇಷನ್ಸ್ ಎಲ್ಲ ಕಾಫಿ ಬೆಳೆಯಗಾರ ಇದ್ರು ಅಂತೇಳಿ ಅದಕ್ಕೆ ನಾವು 3 ಎಕರೆ ಕಾಫಿ ಮಾಡಿದ್ವು. ಚೆನ್ನಾಗಿ ಬಂತು ಕಾಫಿ. ಅದು ಒಂದ್ಸರಿ ಬೆಂಕಿಗೆ ಆಹುತಿಯಾಗಿ ಹೋಯ್ತು. ಆಮೇಲೆ ಮತ್ತೆ ಅದನ್ನೇ ಮಾಡಿ ಪ್ರಯತ್ನ ಮಾಡಿದ್ವಿ. ಈಗ ನಮ್ಗೆ ಒಂದು 30 ಗುಂಟೆ 4 ಜನಕ್ಕೆ ಬಂದಿದೆ. ಅದನ್ನೇ ಮಾಡಿದೀವಿ ಕಾಫಿ. ಮತ್ತೆ ಇನ್ನೊಂದು ಸ್ವಲ್ಪ ಬೇರೆ 1 ಎಕರೆ ಬೇರೆ ಕಾಫಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಕಾಫಿ ಈಗ. ಪರವಾಗಿಲ್ಲ. ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಹಂತ ಹಂತವಾಗಿ ಹೇಗೆ ಅಭಿವೃದ್ಧಿ ಮಾಡಿದ್ರಿ ಜಮೀನ್? ವಿರೂಪಾಪುರದ ಹತ್ರ ನಮಗೆ ಸ್ವಲ್ಪ ಜಮೀನು ಪಾಲಲ್ಲಿ ಬಂತು. ಒಂದು 3 ಎಕರೆ 9 ಗುಂಟೆ ಒಂದೇ ಪ್ಲಾಟ್ ಅದು. ಅದರಲ್ಲಿ 2 ಎಕರೆ 7 ಗುಂಟೆ ತರಿ, 1 ಎಕರೆ 2 ಗುಂಟೆ ಕುಷ್ಕಿ ಇತ್ತು. ಕುಷ್ಕಿ ದನ್ಮೇಯಕ್ಕೆ ಬಿಟ್ಕೊಂಡಿದ್ದು, ತರಿಲಿ ಭತ್ತ ಬೆಳೀತಾ ಇದ್ದು. ಆ 2 ಎಕರೆ ಭತ್ತ ನಮ್ಗೆ 25 ಗುಂಟೆ ಭತ್ತ ಆಗೋದು. ಸ್ವಲ್ಪ ಆಗೆಲ್ಲ ರೇಟು ಆಳಿನ ರೇಟ್ ಕಡಿಮೆ ಇತ್ತು. ಆಮೇಲೆ ಎತ್ತಿಟ್ಕೊಂಡಿದ್ದು ಸ್ವತಃ ನಾವೇ ಉತ್ತು ಎಲ್ಲ ನಾಟಿ ಮಾಡೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಬರ್ತಾ ಇತ್ತು. ಭತ್ತದಲ್ಲಿ ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇತ್ತು. ಇವತ್ತಿನ ಖರ್ಚು ದುಬಾರಿ ನೋಡ್ಕೊಂಡ್ರೆ ಈಗ ಭತ್ತದಲ್ಲಿ 1 ಎಕರೆ ಭತ್ತ ಮಾಡಿದ್ರೆ ಸುಮಾರು 5-6 ರೂಪಾಯಿ ನಮ್ಗೆ ಲಾಸ್ ಆಗ್ತಾ ಇತ್ತು, ಬೆಳೆಯಂಗಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ ನಾವು 1989-90ರಲ್ಲಿ ಅಡಿಕೆ ಬೆಳೆಗಾರ ಮಾಡೋಣ ನೋಡೋಣ, ಈಗ ಅದೇ ಎರೆಗದ್ದೆ ಕೆಲಸ ಮಾಡೋ ಗುದ್ಲಿಗೆ ಮಣ್ಣು ಹಿಡಿಯೋದು, ಭತ್ತ ಬೆಳೆಯೋ ಕಷ್ಟ ಆಗುತ್ತೆ ಅದರಿಂದ ವರ್ಕೌಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು 1.5 ಎಕರೆಗೆ ಮೊದಲು ಅಡಿಕೆ ಮಾಡಿದೆ. ಅಡಿಕೆ ಮಾಡಿ ಅದು ಬೋರ್ವೆಲ್ ಏನು ಮಾಡ್ತಿರ್ಲಿಲ್ಲ, ಕೆರೆ ನೀರಲ್ಲೇ ಒಂದು ವರ್ಷಕ್ಕೆ ಒಂದೇ ಹದ ನೀರು ಕೊಡ್ತಾ ಇದ್ದು. ಮಾರ್ಚ್ ತಿಂಗಳಲ್ಲಿ ಅಡಿಕೆ ಬೆಳೆನ ಮಾಡಿದೆ. ಅಡಿಕೆ ಬೆಳೆ ಮಾಡಿದಾಗ 2005ರಲ್ಲಿ ಮಳೆ ಹೋಗ್ಬಿಡ್ತು. ಮಳೆ ಹೋದಾಗ ಒಂದು ಬೋರ್ವೆಲ್ ಹಾಕಿಸ್ತು. ಅಡಿಕೆ ಮರನೇ ಕಡ್ದು ಲಾರಿ ಬರೋಕ್ಕೆ ಜಾಗ ಮಾಡಿ ಒಂದು 10-15 ಬೋರ್ವೆಲ್ ಹಾಕಿಸ್ತು. ಅದು ಬೋರ್ವೆಲ್ 300 ಅಡಿ ಕೊರೆಸಿದ್ರು ಫೇಲ್ ಆಗ್ಬಿಡ್ತು, ಬೇಡ ಕೊರೆಯೋದು ಅಂತ ಹೇಳ್ಬಿಟ್ಟು ನಿಲ್ಸಿ ಹೋದು. ಆಮೇಲೆ ಸೀಪೇಜ್ ನೀರು ಬಂದು ತುಂಬ್ಕೊಂಡಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಯಾರ್ದು ಒಂದು ಮಿಷಿನ್ ಇಸ್ಕೊಬಂದು ಎತ್ತು, 1 ಜೆಟ್ ಅಡಿ ನೀರು ಬಂತು. ಆ 1 ಜೆಟ್ ನೀರಲ್ಲೇ ಈ 1.5 ಎಕರೆ ಅಡಿಕೆನ ಒಂದು 5-6 ವರ್ಷ ಮೇಂಟೈನ್ ಮಾಡಿ ಅಂತೂ ಅಡಿಕೆ ಮರನ ಉಳಿಸ್ಕೊಂಡು ಆಗ 1-2 ವರ್ಷ ಮಳೆ ಕಡಿಮೆ ಆದಾಗ. ಆಮೇಲೆ ಕೆರೆ ತಿಂದಾಗೆಲ್ಲ ಕೆರೆ ನೀರನ್ನು ಒಂದ್ ಸಾರಿ ಹಾಯಿಸ್ಕೊಂತ ಇದ್ದು ಅಡಿಕೆ ಮರಕ್ಕೆ. ಅಡಿಕೆ ಯಾವ ತಳಿ ಹಾಕಣ್ರಿ ಸರ್? ಇಲ್ಲೇ ಲೋಕಲ್ಲು ನಮ್ಮ ತೊರಳ್ಳಿ ಅಂತ ಇದೆ, ಅಲ್ಲಿ ಅಯ್ಯಂಗಾರರು ಬೆಳೀತಾ ಇದ್ರು, ಅವ್ರು ಪರಿಚಯ ಇದ್ರು. ಅದ್ರ ಹೆಸರೇ ಕೇಳಲಿಲ್ಲ. ಅಡಿಕೆ ಬೀಜ ಕೊಡ್ತೀನಿ ಅಂದ್ರು 1,000 ಬೀಜ ಕೊಟ್ಟರು, ತಂದು ನಾವೇ ಪ್ಲಾಸ್ಟಿಕ್ಗೆ ಬುಟ್ಟಿ ಮಾಡಿ ಗಿಡ ಬೆಳೆದು 1 ವರ್ಷ ಕಳೆದ ನಂತರ 3ನೇ ವರ್ಷಕ್ಕೆ ಗಿಡನ ನಾಟಿ ಮಾಡಿದ್ವು. ಅಲ್ಲಿಂದ ಗಿಡ ಚೆನ್ನಾಗಿ ಬಂದಿದೆ. ಅಡಿಕೆ ನರ್ಸರಿ ಹೆಂಗ್ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ ಸರ್. ಅಡಿಕೆ ನರ್ಸರಿಗೆ ಒಳ್ಳೆ ಕಾಡು ಮಣ್ಣು ಅಂದ್ರೆ ಮರದಟ್ಟದ ಒಳ್ಳೆ ಗೊಬ್ಬರದಂತ ಮಣ್ಣನ್ನ ತಗೊಬಂದು ಹಾಕೊಂಡು ಎಲ್ಲ ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಧನ್ಯ ಗೊಬ್ಬರನ ಮಿಕ್ಸ್ ಮಾಡ್ಕೊಂಡು 1.75 ಬುಟ್ಟಿ ತುಂಬಿತ್ತು ಪ್ಲಾಸ್ಟಿಕ್ ಕವರ್ಗೆ, ಸ್ವಲ್ಪ ದೊಡ್ಡ ಕವರ್ ತಗೊಬಂದು. ಆ 3/4 ಬುಟ್ಟಿ ತುಂಬಿದ್ರೆ ಅಡಿಕೆ ಎಲ್ಲ ನೆಲಕ್ಕೆ ಬೀಜ ತಂದು ಸಾಲ್ಕೆ ನೆಟ್ಬಿಟ್ಟು ನೀರು ಹಾಕ್ತಾ ಇದ್ದು. ಅದು 1.5 ತಿಂಗಳು ಆದ್ಮೇಲೆ ಎಲ್ಲ ಗಿಡ ಬಂದ್ಮೇಲೆ ಕಿತ್ತು ನೆಲದ ಚಪ್ರ ಮಾಡಿ ಅಲ್ಲಿ ಬುಟ್ಟಿ ತುಂಬಿಡ್ತಿದ್ದು. ಆ ಬೀಜನ ಅದರೊಳಗೆ ಇಟ್ಬಿಟ್ಟು ಬರ್ತಿ ಮಣ್ಣು ಮಾಡಿ ಇಟ್ಟು 3 ಪಟ್ಟಿಲಿ ವಾರಕ್ಕೊಂದದ 2 ಅದ ಹಿಂಗೆ ನೀರು ಹಾಕಿ ಬಂದು 1 ವರ್ಷ ಅದೇ ತರ ಬೆಳೆದ್ಮೇಲೆ ಗಿಡ ಒಂದು ಮಂಡ್ಯುದ್ದ 1.5 ಅಡಿ ಗಿಡ ಬಂತು ಚೆನ್ನಾಗಿ. ಅದನ್ನ ಆಮೇಲೆ ತಂದು ಇಲ್ಲಿ ಗದ್ದೆಯಲ್ಲಿ ಗುಂಡಿ ಎಲ್ಲ ಮಾಡಿ ಅದಕ್ಕೆ ಬೇರೆ ಮಣ್ಣು ಹೊಡ್ಸಿ, ಇದು ನಮ್ದು ಕಪ್ಪು ಮಣ್ಣು ಎರೆ ಮಣ್ಣು ಆದ್ರಿಂದ ಕೆಂಪು ಮಣ್ಣು ಒಂದು 10-15 ಲೋಡ್ ಮಣ್ಣು ಹೊಡ್ಸಿ ಪ್ರತಿ ಒಂದು ಗುಂಡಿಗೂ 1 ಮಂಕರಿ ಮಣ್ಣು ಹಾಕಿ ಗುಂಡಿ ಒಳಗೆ ಗಿಡನ ನಾಟಿ ಮಾಡಿದ್ದು. ಗಿಡ ಚೆನ್ನಾಗಿ ಕೂರ್ತು, ಒಂದೇ ಸರಿಯ ಪ್ಯಾಚ್ ಬರಲಿಲ್ಲ. ಅಡಿಕೆ ಗಿಡಕ್ಕೆ ಏನೇನು ಕೆಲಸ ಮಾಡ್ತೀರ ವರ್ಷ ಪೂರ್ತಿ? ಸರ್ ಮೊದಲು ಅದಕ್ಕೆ ಒಂದು 4-5 ವರ್ಷ ಪೂರ್ತಿ ತೋಟನಲ್ಲಿ ಅಡಿಕೆ ಮಾಡ್ತಾ ಇದ್ದು. ಮೊದಲು ಒಂದು ಸ್ವಲ್ಪ ಸಿಮೆ ಗೊಬ್ಬರ ಹಾಕ್ತಾ ಇದ್ದು. ಆನಂತರ ಏನಾಯ್ತು ಅಂದ್ರೆ ಹಾಸನದಲ್ಲಿ ಸುಭಾಷ್ ಪಾಳೇಕರ್ ಬಂದು ಸಾವಯವ ಕೃಷಿ ಬಗ್ಗೆ ಒಂದು ಕಾರ್ಯಾಗಾರ ಮಾಡಿದ್ರು. ಆ ಕಾರ್ಯಾಗಾರ ಮಾಡಿದ್ಮೇಲೆ ಅಡಿಕೆ ತೋಟಕ್ಕೆ ನಾವು ಯಾಕೆ ಸಿಮೆ ಗೊಬ್ಬರ ಹಾಕೋದು, ಬೇಡ ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಿಮೆ ಗೊಬ್ಬರ ಹಾಕ ನಿಲ್ಲಿಸ್ಬಿಟ್ಟು ದನಿನ ಗೊಬ್ಬರ ಕುರಿ ಗೊಬ್ಬರ ಅಲ್ಲಿಂದ ಇದು ಸುಣ್ಣ ಚೆಲ್ತಾ ಇದ್ದು. ಆಮೇಲೆ ವರ್ಷಕ್ಕೆ 6 ಸರಿ ಜೀವಾಮೃತ ಮಾಡ್ತಾ ಇದ್ದೀನಿ. ಅದಕ್ಕೆ ಇದಕ್ಕೆ ಇತ್ತೀಚೆಗೆ ಒಂದು 15 ವರ್ಷದಿಂದ ಒಂದು ಕಾಳು ಯಾವುದೇ ಕೆಮಿಕಲ್ ಗೊಬ್ಬರನಾಗ್ಲಿ ಭೂಮಿಗೆ ಕಳೆನಾಶಕ ಹೊಡೆಯೋದಾಗ್ಲಿ ಏನು ಮಾಡಿಲ್ಲ. ಫಸ್ಟ್ ಡ್ರಾಪ್ ಆಗಕ್ಕಿಲ್ಲ ಜೀವಾಮೃತ ಮಾಡೋದ್ರಿಂದ. ಭೂಮಿಲಿ ಹದ ಇದ್ದಾಗ ತಿಂಗಳಿಗೆ ಒಂದ್ಸರಿ ಹಂಗ 6 ತಿಂಗಳು ಜೀವಾಮೃತ ಮಾಡ್ತಾ ಇದ್ದೀನಿ. ಒಂದ್ ಗಿಡಕ್ಕೆ ಒಂದ್ಸರಿ 1 ಲೀಟರ್ ನಂಗೆ ಒಂದ್ಸರಿ 5 ಬ್ಯಾರಲ್ ಜೀವಾಮೃತ ಮಾಡ್ತೀವಿ. 1,000 ಗಿಡಕ್ಕೆ ಸಾಕಾಗತ್ತೆ ಅದು. ರಾಸಾಯನಿಕ ಗೊಬ್ಬರ ಹಾಕುವಾಗ ತೋಟ ಹೇಗಿತ್ತು ಮತ್ತೆ ಇಳುವರಿ ಹೇಗಿತ್ತು, ಅದು ಬಿಟ್ಟ ಮೇಲೆ ಹೇಗಿದೆ ಸರ್? ನಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸಿದಾಗ ಇನ್ನು ತೋಟ ಒಂಬಾಳೆ ಮಟ್ಟಕ್ಕೆ ಬಂದ ತಿನ್ನು ಇಳುವರಿ ಬಂತಾ ಇರಲಿಲ್ಲ, ಫಸಲ ಬಂದಿರಲಿಲ್ಲ. ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಿದಾಗ ನಾವು ಗೊಬ್ಬರ ಹಾಕಿದಾಗ ಒಂದ್ 15 ದಿವಸಕ್ಕೆ ಗೊಬ್ಬರ ಹಿಡಿಯುತ್ತೆ, ಮರಗಳು ಚೆನ್ನಾಗಿ ಕಪ್ಪ ಬರುತ್ತೆ. ಒಂದ್ ತಿಂಗಳಾದ್ಮೇಲೆ ಮತ್ತೆ ಮಾಮೂಲಿ ಅವು ಏನು ವೈಟ್ ಕಲರ್ಗೆ ರೆಕ್ಕೆ ಎಲ್ಲ ಬೆಳಗಾಗ್ತಾ ಬರುತ್ತೆ, ಕಲರ್ ಅಷ್ಟಾಗಿ ಇರಾಗಿಲ್ಲ. ಈ ಜೀವಾಮೃತ ಮಾಡೋದ್ರಿಂದ ಈ ನಾವು ಯಾವ್ದಾದ್ರು ಒಂದ್ ಗೊಬ್ಬರಕ್ಕೆ ಯೂರಿಯಾ ಹಾಕಿ ಒಂದ್ 15 ದಿವಸಕ್ಕೆ ಯಾವ ತರ ಕಪ್ಪು ಬರುತ್ತೆ ಆ ತರ ಇದು ವರ್ಷವೆಲ್ಲ ಆರೋಗ್ಯಕರವಾಗಿರುತ್ತೆ, ಕಪ್ಪಾಗಿಯೂ ಎಲೆ ಸೋಗಿ ಎಲ್ಲ ಕಪ್ಪಾಗಿ ಇರುತ್ತೆ, ಬೆಳಗ್ಗೆ ತಿರುಗದೇ ಇಲ್ಲ. ವರ್ಷವೆಲ್ಲ ಅದರಲ್ಲಿ ಸತ್ವ ಇರುತ್ತೆ ಭೂಮಿಲಿ, ವರ್ಷಪೂರ್ತಿ ಸತ್ವ ಇರುತ್ತೆ. ಇಳುವರಿನೂ ಅಷ್ಟೇ, ಈಗ ಒಂದ್ ಎಕರೆಗೆ 70 ಕ್ವಿಂಟಾಲು ಇಳುವರಿ. ನಮ್ದು 1.5 ಎಕರೆ ಪತ್ಲು ಬರೋ ಗಿಡ ಇದೆ, ಅದೊಂದು 50 ಗಿಡ ಸಣ್ಣ ಗಿಡ ಇದೆ. ಒಂದ್ಸರಿ ಸಿಡ್ಲು ಹೊಡೆದು ಒಂದ್ 15 ಮರ ಸುಟ್ಟು ಹೋಗ್ಬಿಡ್ತು, ಅದರಿಂದ ಅಲ್ಲಿಯ ಒಂದು 50 ಮರ ಕಡಿಮೆ ಆಯ್ತು. ಆದ್ರೂ 105-110 ಕ್ವಿಂಟಾಲ್ ಪ್ರತಿ ವರ್ಷ ಆವರೇಜ್ 1 ಕಡಿಮೆ ಆಗಿಲ್ಲ. 5-6 ವರ್ಷದಿಂದ 100 ಕ್ವಿಂಟಾಲು 105-110 ಬರ್ತಾ ಇದೆ 1.5 ಎಕರೆಗೆ. ಜೀವಾಮೃತ ಹೇಗೆ ಮಾಡ್ತೀರಾ ಮತ್ತೆ ಯಾವ ಸಂದರ್ಭದಲ್ಲಿ ಕೊಡ್ತೀರಾ ಅದನ್ನ? ಸರ್, ಜೀವಾಮೃತನ ಹದ ಇದ್ದ ಕೊಡ್ಬೇಕು. ನಾವು ಜನವರಿಯಿಂದ ಅಡಿಕೆ ತೋಟಕ್ಕೆ ನೀರು ಹೊಡೆಯೋದ್ರಿಂದ ಜನವರಿಯಿಂದ ಶುರು ಮಾಡ್ತೀವಿ. ಇಲ್ಲಿ ಮಳೆಗಾಲ ಜಾಸ್ತಿ ಆದ್ರಿಂದ ಅಲ್ಲಿ ತಿರುಗಾಡ್ಕೊಂಡು ಹುಯ್ಯಕ್ಕೆ ಮಣ್ಣು ಜಾರಾಡುತ್ತೆ ಅಂತ ಬಿಟ್ಟು ಜನವರಿಯಿಂದ ಜೂನ್ ಜುಲೈವರೆಗೂ ಹುಯ್ತೀವಿ. 6 ಸರಿ ವರ್ಷಕ್ಕೆ ಕೊಡ್ತೀವಿ. ಒಂದು ಬ್ಯಾರಲ್ ನೀರಿಗೆ 10 ಕೆಜಿ ಸಗಣಿ, 10 ಲೀಟರ್ ಗಂಜಲ, 2 ಕೆಜಿ ಬೆಲ್ಲ ಅಥವಾ ಬೆಲ್ಲದ ಪುಡಿ ಆದರೂ ಆಗುತ್ತೆ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಯಾವುದೇ ದ್ವಿದಳ ಧಾನ್ಯ ಆಗ್ಬೋದು ಅದನ್ನ ಪುಡಿ ಮಾಡಿಸಿ ಅದನ್ನ ಹಾಕೋದು, 1 ಕೆಜಿ ಮರದಟ್ಟಿನ ಮಣ್ಣು, ಸ್ವಲ್ಪ ಮಣ್ಣಲ್ಲಿ ಸತ್ವಾಂಶ ಇರೋಂಥ ಮಣ್ಣಾಗಿರ್ಬೇಕು, ಅಲ್ಲಿ ಕಳೆನಾಶಕ ಹೊಡೆದಿರಬಾರ್ದು ಆ ಜಾಗದಲ್ಲಿ, ಬ್ಯಾಕ್ಟೀರಿಯಾಗಳು ಚೆನ್ನಾಗಿರುತ್ತೆ. ಅದನ್ನ ಎಲ್ಲ ಹಾಕ್ಬಿಟ್ಟು ನೀರು ಬರ್ತಿ ಬಿಟ್ಬಿಟ್ಟು ಡ್ರಮ್ಗೆ ನೆಲ್ಲಲ್ಲಿ ಇಡಬೇಕು ಆ ಡ್ರಮ್ ಅನ್ನ, ಮೇಲೆ ಒಂದು ನೆಂದ ಗೋಣಿಚೀಲ ಮುಚ್ಚಬೇಕು ಬಿಸಿಲು ಬೀಳ್ದಂಗೆ. ದಿನಕ್ಕೆ 3 ಸಾರಿ ಅದನ್ನ ಉಲ್ಟಾ ತಿರುಬಾರ್ದು, ಒಂದ್ಸರಿ ಕೋಲಾಕಿ ಹಿಂಗೆ ತಿರುವಿದ್ರೆ ಒಂದ್ ಸೈಡ್ ತಿರುವಂಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಈ ತರ ತಿರುಗಿಸಿ 48 ಗಂಟೆ ಕಳೆದ ನಂತರ 7 ದಿವಸ ಟೈಮು ಕೊಡ್ತೀವಿ. ಅದಕ್ಕೆ ಅಷ್ಟರೊಳಗೆ ನಮಗೆ ಅನುಕೂಲ ಆದಾಗ 2 ದಿವಸ ಕಳೆದ ನಂತರ ನಾವು ಅದನ್ನ ಗಿಡಕ್ಕೆ ಹುಯ್ಬೋದು. ಒಂದೊಂದು ಗಿಡಕ್ಕೆ 1 ಲೀಟರ್ ಡಬ್ಬೆ ಇಟ್ಕೊಂಡಿರ್ತೀವಿ. ಒಂದೇ ಬೌಂಡ್ರಿ ಆದ್ರಿಂದ ಅಲ್ಲಲ್ಲೇ ನಮ್ಗೆ ಅನುಕೂಲ ಆಗ ಮಟ್ಟದಲ್ಲಿ ಸಿಮೆಂಟ್ ತೊಟ್ಟಿ ಮಾಡ್ಕೊಂಡಿವಿ. ಡ್ರಮ್ಗಳಲ್ಲಿ ಯಾರು ತಗೊಂಡು ಹೋಗ್ಬಿಡ್ತಾರೆ ಅಂತ ಬಿಟ್ಟು ಆ ಸಿಮೆಂಟ್ ತೊಟ್ಟಿ ಪರ್ಮನೆಂಟ್ ಆಗಿ ಅಲ್ಲೇ ಇರುತ್ತೆ, ಅದು ಎತ್ತಕ್ಕೆ ಹಾಕಲ್ಲ ಯಾರುವೆ, ಸಿಮೆಂಟ್ ತೊಟ್ಟಿ ಇಲ್ಲಿ ಹುಯ್ದು ಬಿಡ್ತೀವಿ. ಹುಯ್ತಾ ಆದ ತಕ್ಷಣ ಮತ್ತೆ ಮಾರನೇ ದಿವಸದಿಂದಲೇ ಗಂಜ ಸಗಣಿ ಎಲ್ಲ ಶೇಖರಣೆ ಮಾಡಿ ತಂದು ಹಾಕಿ ಹುಯ್ತಾ ಇರ್ತೀವಿ. ಒಟ್ಟಿ ತೇವಾಂಶ ಇದ್ದಾಗ ಮಾತ್ರ ಜೀವಾಮೃತನ ಕೊಡಬೇಕು. ತೇವಾಂಶ ಇದ್ದಾಗ ಮಾತ್ರ ಅದನ್ನ ಕೊಡಬೇಕು, ಮರ ಇದ್ದಾಗ ಕೊಡಬಾರ್ದು, ಅದು ಕೆಲಸ ಮಾಡಕ್ಕಲ್ಲ. ಒಂದೊಂದು ಗಿಡಕ್ಕೆ ಎಷ್ಟು ಲೀಟರ್ ಅಷ್ಟು ಹೊಯ್ತೀರಿ? ಒಂದ್ಸರಿ 1 ಲೀಟರ್ ಹಾಲಿಗೆ, 1 ವರ್ಷಕ್ಕೆ 6 ಲೀಟರ್ ಬೀಳುತ್ತೆ ಒಂದ್ ಮರಕ್ಕೆ. ಒಂದ್ಸರಿ ಜಾಸ್ತಿ ಹೊಯ್ದ್ರು ತೊಂದರೆ ಇಲ್ಲ, ಅಂದ್ರೆ ಜಾಸ್ತಿ ಮಾಡ್ಕೋಬೇಕು ಇದಾಗುತ್ತೆ ಅಂದ್ಬಿಟ್ಟು 1 ಲೀಟರ್ ನಾವು ಒಂದ್ ಗಿಡಕ್ಕೆ ಒಂದ್ಸರಿಗೆ ಅಲ್ಲಿ 6 ತಿಂಗಳು ಕೊಡ್ತೀವಿ. 6 ಲೀಟರ್ ಒಂದ್ ಮರ ಪ್ರತಿ ಮರಕ್ಕೂ ಜೀವಾಮೃತ ಕೊಟ್ಟಂಗಾಗತ್ತೆ. ಈಗ 1 ಲೀಟರ್ ಒಂದೇ ಕಡೆ ಸುರಿತಿರೋ ಅದನ್ನ ಅಥವಾ ಸುತ್ತಲೂ ಸುರಿತಿರ? ಒಂದೇ ಕಡೆ ಸುರಿತೀವಿ, ಒಂದೇ ಕಡೆ ಒಳಗಡೆಗೆ. ಸ್ವಲ್ಪ ನಾವು ಗದ್ದೆ ಆದ್ರಿಂದ ಚಿರಂಡಿ ಇದೆ, ಚಿರಂಡಿ ಕಡೆಗೆ ಸುರಿದ್ರೆ ಹೊರದ್ಬಿಟ್ಟು ಕವಲಿಗೆ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಒಳಗಡೆ ಮಕ್ಕಳಿಗೆ 2 ಕಡೆಗೂ ಒಳಗಡೆಯಿಂದ ಸುರ್ಕೊಂಡು ಹೋಗ್ತೀವಿ. ಸುರಿದ ಮೇಲೆ ಏನಾದ್ರೂ ನೀರ್ಗಿರ್ ಕೊಡ ಅಂತ ಪ್ರಮೇಯ ಇರುತ್ತಾ? ಹೆಂಗೆ ಅಲ್ಲ, ತೇವಾಂಶ ಇದ್ದಾಗಲೇ ಕೊಟ್ಬಿಡ್ತೀವಿ. ನಾವು ಮಾಮೂಲಿ 15 ದಿವಸಕ್ಕೆ ಒಂದ್ಸರಿ ಜಟ್ ಹೊಡಿತೀವಿ. ಅದ್ರಿಂದ ಇವತ್ತು ಜಟ್ ಹೊಡೆದು ಹದ ಇದ್ದಾಗ ಕೊಟ್ರೆ ಆ ತಕ್ಷಣ ನೀರು ಕೊಡಕ್ಕಲ್ಲ, ಮತ್ತೆ ಮಾಮೂಲಿ ಹದ ಏನ್ ಕೊಡ್ಬೇಕು ಆಗ್ಲೇ ಕೊಡ್ತಾ ಇರ್ತೀವಿ. ಹದ ಇದ್ದಾಗಲೇ ಅದನ್ನ ಕೊಡ್ಕೊ ಬರ್ತೀವಿ. ಜೀವಾಮೃತದಿಂದ ಅನುಕೂಲ ಆಗಿದೆ ಸಾಕಷ್ಟು? ಅನುಕೂಲ ಆಗಿದೆ ಸರ್, ಸಾಕಷ್ಟು ಅನುಕೂಲ ಇದೆ. ಗೊಬ್ಬರ ಬೇಕೇ ಇಲ್ಲ. ಈಗ ನಾವು ಹಿಂಗೆ ಕೇಳ್ತಾ ಇರ್ತೀವಿ ಯಾರನ್ನಾರು, ಒಂದ್ ಎಕರೆಗೆ 50-60 ಕ್ವಿಂಟಲ್ ಬರುತ್ತೆ ಅಂತಾರೆ. ವರ್ಷಕ್ಕೆ 2-3 ಸರಿ ಸೀಮೆ ಗೊಬ್ಬರ ಹಾಕ್ತಿವಿ ಅಂತಾರೆ. ನಾವು ಒಂದ್ ಕಾಳು ಗೊಬ್ಬರ ಹಾಕ್ತಲ್ಲೇ ನಮ್ಗೆ 70 ಕ್ವಿಂಟಲ್ ಇಳುವರಿ ಪ್ರತಿ ವರ್ಷ ಬರ್ತಾ ಇದೆ. ಸಂಪೂರ್ಣವಾಗಿ ಬಿಟ್ಟೆ ಬಿಟ್ಟಿದಾರೆ ಅದನ್ನ? ಗೊಬ್ಬರ ಹಾಕೇ ಇಲ್ಲ, ಬಯೋರೆಸ್ಟ್ ಮಾಡಿದ್ದು, ಬಯೋರೆಸ್ಟ್ ಇದೆ ಈಗ್ಲೂ. ಅದನ್ನು 1-2 ಸರಿ ಕೊಟ್ಟು ಆಮೇಲೆ ಈಗೇನಾಯ್ತು ಅಂದ್ರೆ, ನಾವು ಎತ್ತು ಗಾಡಿ ಮಾರ್ಕೋಬಿಟ್ಟು, ಎತ್ತು ಗಾಡಿ ಇಟ್ಕೊಂಡಿಲ್ಲ ಮನೇಲಿ, ಎತ್ ಮೇಸಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಬಿಟ್ಟು ಹೊಸಗಳು ಎಮ್ಎಲ್ಎ ಇದೆ, ನಾಟ್ಯ ಸುನ್ ಇಟ್ಕೊಂಡಿದ್ವಿ, ಎಮ್ಮೆಗಳಿದೆ. ಅದರದೇ ಗಂಜ, ಒಂದ್ ವಾರಕ್ಕೆ ನಮಗೆ ಸಾಕಷ್ಟು ಸಗಣಿ ಗಂಜ ಎಲ್ಲ ಸಿಗುತ್ತೆ, ತಗೊಂಡ್ಬಂದು ಅದರಲ್ಲೇ ಮಾಡ್ತಾ ಇದೀವಿ. ಬಯೋಡೈಜೆಸ್ಟರ್ ನ ಹೆಂಗೆ ಅನುಕೂಲ ಮಾಡ್ಕೊಂಡಿದ್ರಿ? ಬಯೋಡೈಜೆಸ್ಟರ್ ಅದೇ ಸೊಪ್ಪು ಅದನ್ನೆಲ್ಲ ಕರಿಗೆ ಅದರೊಳಗೆ ಹಾಕೋದು, ಸಗಣಿ ಗೊಬ್ಬರ ತಂದು ಅದರೊಳಗೆ ಹಾಕಿ ನೀರು ಬಿಟ್ಬಿಡೋದು. ಅದು ಕರಿಗಿದ ಮೇಲೆ 1 ತಿಂಗಳು ಬಿಟ್ಬಿಟ್ಟು ಅದನ್ನ ಗೇಟ್ ಇದು ಮಾಡಿದ್ವಿ. ಹೈಟಲ್ಲಿ ಇರೋದ್ರಿಂದ ಪೈಪ್ ಮೂಲಕ ಕೊಡ್ತಾ ಇದ್ದು, ಅದನ್ನ ಗಿಡಕ್ಕೆ ಹಂಗೆ ಹಿಡ್ಕೋ ಹೋಗೋದು, 1-2 ಲೀಟರ್ 3 ಲೀಟರ್ ಹಿಡ್ಕೋ ಹೋಗ್ತಾ ಇದ್ದು. ದನಕರುಗಳು ಎಷ್ಟಿದಾವೆ ಈಗ? ಈಗ 1-2 ಎಮ್ಮೆ ಇದೆ, ಒಂದು ನಾಟಿ ಹಸು ಇದೆ, ಅದ್ರದೊಂದು ಕರು ಇದೆ, ಸಿಂಧಿ ಕ್ರಾಸ್ ಹಸು ಇಟ್ಕೊಂಡದ್ದು, ಕ್ರಾಸು ಸಿಂಧಿ ಹಾಲು ಅದನ್ನೆಲ್ಲ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ರು ಅಂತ ಹೇಳ್ಬಿಟ್ಟು ಈಗ ಅದನ್ನ ಕೊಟ್ಬಿಟ್ಟು 3 ಲೀಟರ್ ಕೊಡೋಂತ ಸಿಂಧಿ ಕ್ರಾಸ್ ಹಸುನ 21,000 ಕೊಟ್ಟು ನಾವು 1 ಲೀಟರ್ ಕೊಡ ಹಸುನ ನಾಟಿದ ಹಳ್ಳಿ ಕಾರು ಒಂದು 26,000 ಕೊಟ್ಟು ಒಂದು ಹಸು ತಂದು ಹೋದ ವರ್ಷ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ನಾಟಿ ಹಸುನ ಇಟ್ಕೊಂಡಿದ್ದೀವಿ. ಈ ಕುರಿ ಗೊಬ್ಬರ ಕೊಡ್ತೀನಿ ಅಂತ ಅಂದ್ರಲ್ಲ ಎಲ್ಲಿ ತರಿಸ್ತೀರ ಅದನ್ನ? ಅದು ಈ ಚಿತ್ರದುರ್ಗ ಈ ಕಡೆ ಹೋಗಿ ತತ್ತಾರೆ, ಈ ನಲ್ಲೂರು ಸೈಡು ಇಲ್ಲೆಲ್ಲ ಕುರಿ ವ್ಯಾಪಾರ ಮಾಡ್ಯಾರಿದ್ದಾರೆ, ಅವ್ರು ಇಲ್ಲಿ ತಂದ್ಬಿಟ್ಟು ಒಂದ್ ಚೀಲಕ್ಕೆ 100-120 ಹಿಂಗೆ ಮಾಡ್ತಾರೆ, ರೇಟ್ ಫಿಕ್ಸ್ ಮಾಡಿರ್ತಾರೆ. ವರ್ಷಕ್ಕೊಂದ್ 100 ಚೀಲ ತಗೊಂಡ್ ಅದನ್ನ ಹಾಕ್ತಿವಿ ಕುರಿ ಗೊಬ್ಬರನ. ಯಾವ ಟೈಮಲ್ಲಿ ಹಾಕ್ತೀರಾ ಅದನ್ನ? ಅದನ್ನು ಏಪ್ರಿಲ್ ಮೇ ನಲ್ಲಿ ಹಾಕ್ಬಿಡ್ತೀವಿ. ಧನಿನ ಗೊಬ್ಬರ ಅದೆಲ್ಲ ಒಂದೇ ಸರಿ ಹಾಕ್ತಿವಿ. ಒಂದೊಂದು ಗಿಡಕ್ಕೆ ಎಷ್ಟು ಕೊಡ್ಬೇಕಾಗತ್ತೆ ಕುರಿ ಗೊಬ್ಬರ? ಒಂದ್ 2 ಬಕ್ಷಿ ಹಾಕೋಗ್ತಿವಿ ಕುರಿ ಗೊಬ್ಬರ, ಧನ್ ಗೊಬ್ಬರ ಅರ್ಧ ಮಂಕ್ರಿ ಹಾಕ್ತಿವಿ ಒಂದ್ ಗಿಡಕ್ಕೆ. ಈಗ ಗೊಬ್ಬರ ಹಾಕೋಕ್ಕಿಂತ ಮೊದಲು ಏನಾದ್ರೂ ಪಾತಿ ಗಿತ್ತಿ ಮಾಡಿ ಹಾಕಂತ ಪದ್ಧತಿ ಇದೆಯಾ ಅಥವಾ ನೇರವಾಗಿ ಹಂಗೆ ಹಾಕ್ತಿರ ಹೇಗೆ? ಇಲ್ಲ ಸರ್, ಗೊಬ್ಬರ ಹೇರಿ ಗೊಬ್ಬರ ಎಲ್ಲ ಒಣಗಿರುತ್ತೆ, ಕುರಿ ಗೊಬ್ಬರ ತಂದ ತಕ್ಷಣ ಏನ್ ಹಾಕೋದಿಲ್ಲ. ಫೆಬ್ರವರಿ ಮಾರ್ಚ್ ತಗಂದ್ರೆ ಅದು ಒಂದ್ ತಿಂಗಳು ಬಿಟ್ಟು ಎಲ್ಲ ಟ್ರೀ ಆಗಿರುತ್ತೆ. ನಮ್ ಧನ್ ಗೊಬ್ಬರ ತಿಪ್ಪಿಂದ ಚೆನ್ನಾಗಿ ಟ್ರೀ ಆಗಿರುತ್ತೆ, ತಂದ ಸೂರ್ದು ಒಂದ್ 15 ದಿವಸ 20 ದಿವಸ ಬಿಟ್ಟು ಚೆನ್ನಾಗಿ ಎಲ್ಲ ಹುಡಿ ಬಂದಿರುತ್ತೆ, ಆಮೇಲೆ ಅದನ್ನ ಹಾಕ್ತಿವಿ ಅಡಿಕೆ ಮರಕ್ಕೆ ಉಪಯೋಗಿಸ್ತೀವಿ. ಅಂದ್ರೆ ಪಾತಿ ಗಿತ್ತಿ ಮಾಡಿ ಹಾಕ್ತಿರೋ ನೇರವಾಗಿ ಹಂಗೆ ನೇರವಾಗಿ ಹಂಗೆ ಹಾಕ್ಬಿಡ್ತೀವಿ. ಗುಂಡಿ ತೆಗ್ದು ಹಾಕಿರೋ ಅನುಕೂಲ ಅಂತಾರೆ, ಈ ಪ್ರತಿ ಗಿಡಕ್ಕೂ ಗುಂಡಿ ತೆಗೆಯಕ್ಕೆ ಬೇರೆ ಆಳಿನ ಸಮಸ್ಯೆ ಅಂತ ಹೇಳ್ಬಿಟ್ಟು ಗುಂಡಿ ತೆಗಿತಾ ಇಲ್ಲ, ನೇರವಾಗಿ ಹಂಗೆ ಮರದ ಬಟ್ಟಿಗೆ ಒಂದ್ ಮಳ ಬಿಟ್ಟು ಅರ್ಧ ಮಕ್ಕಳು ಸುರಿತೀವಿ ಹಾಗೆ. ಅದು ಒಳ್ಳೆ ಚೆನ್ನಾಗಿ ಇದೆ ರಿಸಲ್ಟ್, ಚೆನ್ನಾಗಿದೆ ರಿಸಲ್ಟ್. ಈ ಕಳೆದು ದೊಡ್ಡ ಸಮಸ್ಯೆ ಅಡಕೆನಲ್ಲಿ, ಎಲ್ಲರೂ ಕೂಡ ಕಳೆ ತೆಗೆಯಕ್ಕೆ ಬಾರಿ ಕಷ್ಟಪಡ್ತಾರೆ, ನೀವ್ ಹೆಂಗೆ ಕಳೆ ನಿರ್ವಹಣೆ ಮಾಡ್ತಾ ಇದ್ರಿ? ಸರ್, ನಾವು ಮೊದಲು ಕಳೆ ಮಿಷಿನ್ ಏನು ಇರ್ಲಿಲ್ಲ, ಆಗ ಜನದ ಕೈಲೇ ಇಷ್ಟಿಷ್ಟು ಪಟ ಅಂತ ಗುತ್ತಿಗೆ ಕೊಡೋದು ಅಥವಾ ಇಷ್ಟು ಜನ ಕೊಡ್ಕೋಗಿ ಅಂತ ಬಿಟ್ಟು ಕೊಟ್ಟು ಕುಡ್ಲಲ್ಲಿ ಕೊಚ್ಚೋದು, ಅದು ನೆಲ ಕೆತ್ತ ಹೊಡಿಯಕ್ ಆಗ್ತಿರ್ಲಿಲ್ಲ. ಈಗ ಸುಮಾರು ಒಂದು 15-16 ವರ್ಷದಿಂದ ಕಳೆ ಕೊಚ್ಚ ಯಂತ್ರ ತಂದಿಟ್ಕೊಂಡಿದ್ವಿ. ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟು ಮೊದಲು ಓಲಿ ಮೇಕರ್ ಅಂತ ಒಂದು ಮಿಷಿನ್ ತಗೊಂಡಿದ್ದು, ಅದು ಒಂದು 10 ವರ್ಷ ಬಾಳಿಕೆ ಬಂತು. ಅದು ಕೆಟ್ಟ ಹೋಗಿ ರಿಪೇರಿಗೆ ಬರೋಕ್ಕೆ ಶುರುವಾಯ್ತು. ಒಂದೊಂದು ಸೀಸನ್ ಎರಡೆರಡು ಸಾರಿ ರಿಪೇರಿ ಮಾಡ್ಸಕ್ ಬರ್ಬೇಕಾದ್ರೆ ಅದಕ್ಕೆ 2 ವರ್ಷದಲ್ಲಿ ಮತ್ತೊಂದು ಸ್ಟಿಲ್ ಅಂತ ಬಿಟ್ಟು ಅದೊಂದು ತಗೊಂಡ್ಬಂದಿದ್ವಿ. ವರ್ಷಕ್ಕೆ 3-4 ಸರಿ ಅದನ್ನು ಹೊಡಿತೀವಿ. ನಾವು ಯಾವುದೇ ಕಳೆನಾಶಕನ ಇಲ್ಲಿವರೆಗೂ ಉಪಯೋಗಿಸಿಲ್ಲ. ಕಳೆನಾಶಕ ಹೊಡೆಯೋದು ಏನಾಗುತ್ತೆ, ನಾವು ಜೀವಾಮೃತ ಮಾಡ್ತೀವಲ್ಲ ಆ ಜೀವಾಣುಗಳೆಲ್ಲ ಸುಟ್ಟು ಹೋಗುತ್ತೆ, ಆ ಜೀವಾಮೃತ ಮಾಡೋದು ವೇಸ್ಟ್ ಆಗುತ್ತೆ ಕಳೆನಾಶಕ ಹೊಡೆಯೋದ್ರಿಂದ. ಅದರಿಂದ ಎಷ್ಟೇ ಹುಲ್ ಬಂದ್ರೂ ಕಳೆ ಕೊಚ್ಚ ಯಂತ್ರದಲ್ಲೇ ತೆಗಿಬೇಕು, ಅದನ್ನ 3-4 ಸರಿ ತೆಗಿತೀವಿ ಅದರಲ್ಲಿ. ಯಾವ ಕಳೆ ಕೊಚ್ಚ ಯಂತ್ರ ಅನುಕೂಲ ಅಂತಾರೆ ಸರ್? ಅದರಲ್ಲಿ ಅದೇ ಸ್ವಲ್ಪ ಹೈಯಷ್ಟು ಕೆಲವೆಲ್ಲ ಇದಾವೆ, ಕಡಿಮೆ. ಒಂದು 2 ಗಂಟೆ ಅದನ್ನ ಸ್ಟಾರ್ಟ್ ಮಾಡಿ ಹೊಡೆದ್ರೆ ಹೀಟ್ ಬರುತ್ತೆ, ಅದಕ್ಕೊಂದು ಗಂಟೆ ರೆಸ್ಟ್ ಕೊಡಬೇಕು. ಇನ್ನು ಒಬ್ಬರು ಮಿಷಿನ್ ಹೊಡಿಯೋರನ್ನ ಕರ್ಕೊಂಡಿರ್ತೀವಿ, 1 ಗಂಟೆ ಬಿಟ್ಟರೆ ಅಲ್ಲಿ ದಿನಕ್ಕೆ 3 ಗಂಟೆ ಹೊಡೆದ್ರೆ 3 ಗಂಟೆ ಮಿಷಿನ್ ರೆಸ್ಟ್ ಕೊಡಬೇಕು. ಅವೆಲ್ಲ ಕಡಿಮೆ 10-12 ಸಾವಿರಕ್ಕೆ ಸಿಗ್ತವೆ. ಈ ಸ್ಟಿಲ್ಲು ಮತ್ತು ಓಲಿ ಮೇಕರು ಇವು 28,000-25,000 ತಗೊಂತಾರೆ ಒಂದು ಮಿಷಿನ್ಗೆ. ಇವು ಬೆಳಿಗ್ಗೆ ಬಂದು 9 ಗಂಟೆ ಶುರು ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ 1/2 ಗಂಟೆ ಆಫ್ ಮಾಡ್ತೀವಿ, ಸಂಜೆಯಿಂದ ಮತ್ತೆ 5 ಗಂಟೆವರೆಗೂ ರೆಗ್ಯುಲರ್ ವರ್ಕ್ ಮಾಡ್ತೀವಿ. ಮಿಷಿನ್ ಏನೂ ಆಗೋದಿಲ್ಲ, ಅದರಿಂದ ಯಾವ ಸ್ಟ್ರಾಂಗ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತೀವಿ ಅವನೇ ತಗೊಂಡು ಉಪಯೋಗಿಸಿದ್ರೆ ಒಳ್ಳೆಯದು. ಒಂದ್ ವರ್ಷದಲ್ಲಿ ಎಷ್ಟು ಸಾರಿ ಕಳೆ ಹೊಡಿತೀರಿ? 3-4 ಸಾರಿ ಹೊಡಿತೀವಿ. 3-4 ಸಾರಿ ಹೊಡಿಬೇಕಾಗುತ್ತೆ, ಹೊಡಿಬೇಕಾಗುತ್ತೆ. ಈ ಬರೀ ಕೆಲವರು ಇದ್ರ ಟೈಮಲ್ಲಿ ಮಾತ್ರ ಮಾಡ್ತಾರೆ, ಕೊಯ್ಲಿನ ಟೈಮಲ್ಲಿ, ಆ ಟೈಮಲ್ಲಿ ಮಾತ್ರ ಹೊಡ್ಕೊಂಡ್ರೆ ಸಾಕಾಗೋದಿಲ್ವಾ? ಸಾಕಾಗುತ್ತೆ, ಅಂದ್ರೆ ನಾವು ಜೀವಾಮೃತ ಮಾಡ್ತೀವಲ್ಲ, ಅದ್ ಒಳಗಡೆ ತಿರುಗಾಡ್ಬೇಕು. ಹುಲ್ಲು ಉದ್ದಾಗಿದ್ರೆ ತಿರುಗಾಡಕ್ಕಾಗಲ್ಲ, ಕವಲಿ ಇರುತ್ತೆ, ಕವಲಿ ಒಳಗೆ ಕಾಲು ಹಾಕ್ಬಿಡ್ತೀವಿ, ಹುಲ್ ಬೆಳೆದ್ಬಿಟ್ಟು ಕವಲಿ ಎಲ್ಲ ಮುಚ್ಚೋಗ್ಬಿಡುತ್ತೆ. ಆಮೇಲೆ ಅಡಿಕೆ ಪಟ್ಟೆ ಬಿದ್ದವೆಲ್ಲ ಖಾಲಿ ಸಿಗ್ತೇವೆ, ಅಂದ್ರೆ ನಾವು ಪ್ರತಿ 15 ದಿವಸಕ್ಕೊಂದ್ಸರಿ ಅಡಿಕೆ ಪಟ್ಟೆ ತೆಗೆದೆಲ್ಲ ಮುತ್ತಿಕೊಂಡು ಕಾಲೇ ಗುಡ್ಡೆ ಹಾಕಿ ಹೋಗ್ತೀವಿ, ಅದು ಅಲ್ಲೇ ಕರಗುತ್ತೆ, ಒಂದ್ ಪಟ್ಟೆನು ಎಲ್ಲಿಂದ ಎತ್ತಕ್ಕಲ್ಲ. ಆಮೇಲೆ ಹುಲ್ಲು ತಿರುಗಾಡಕ್ಕೆ ಅನುಕೂಲದಿಂದ ಬಂದ್ ಬಂದಂಗ ಒಂದು ಮಳದುದ್ದ ಬಂತು ಅಂದ ತಕ್ಷಣ ಒಂದು ಅಡಿ ಬಂದ ತಕ್ಷಣ ಒಂದ್ ರೌಂಡ್ ಹೊಡೆದೇ ಬಿಡ್ತೀವಿ. ಅಡಿಕೆ ಪಟ್ಟೆನ ಹೆಂಗೆ ಸದ್ಬಳಕೆ ಮಾಡ್ತಿದ್ರೆ, ಯಾಕೆಂದ್ರೆ ಅದು ಕೂಡ ಒಂದು ಕೃಷಿ ತ್ಯಾಜ್ಯ, ಹೆಂಗ್ ಸದ್ಬಳಕೆ ಮಾಡ್ತಿರೋ ಅದನ್ನ? ಅಲ್ಲೇ ಹಾಕಿ ಕರಗಿಸ್ತೀವಿ ಸರ್, ಅದನ್ನ ಪ್ರತಿ 4 ಗಿಡದ ಮಧ್ಯಕ್ಕೆ ತೆಗ್ದು ಹಾಕ್ಬಿಡ್ತೀವಿ, ಅದು ಅಲ್ಲೇ ಕರಗತ್ತೆ. ಈ ಸರಿ ಹಾಕಿ 1 ವರ್ಷ ಮಳೆಗಾಲಕ್ಕೆ ಇರೋದೇ ಇಲ್ಲ. ಆ ತಳದಲ್ಲಿ ಎತ್ತ ನೋಡ್ರೆ ಒಳ್ಳೆ ಧನಿನ ಗೊಬ್ಬರ ಏನ್ ಕುರಿ ಗೊಬ್ಬರ ಹಾಕ್ತಿ ಆ ತರ ಮಣ್ಣು ಇದಾಗಿರುತ್ತೆ. ಆಮೇಲೆ ಕೆಲವರೆಲ್ಲ ಪಟ್ಟೆ ಕೊಡಿ ಅಂತಾರೆ, ನಮಗೆ ದೂರ ಆರಿಸ್ಬೇಕು, ಅದನ್ನ ಕಟ್ ಮಾಡ್ಬೇಕು, ತಗೋಬೇಕು, 1 ರೂಪಾಯಿ ತಗತೀವಿ ಅಂತಾರೆ. ನಾವು ಅಲ್ಲಿ ತಗೊಂಡು ಕೊಟ್ರೆ 2 ರೂಪಾಯಿ ಕೊಡ್ತೀವಿ, ತಗೊಂಡ್ಬಂದು ಕೊಡಿ ಅಂತಾರೆ. ನಾವು ಅದೇನು ಮಾಡಕ್ಕಲ್ಲ, ಎಲ್ಲ ಇಲ್ಲೇ ಹಾಕಿ ಅದನ್ನ ಕೊಳಿಸ್ತೀವಿ, ಅಲ್ಲೇ ಕೊಳ್ತು ಹೋಗ್ಬಿಡುತ್ತೆ. ಚೆನ್ನಾಗಿ ಕೊಳಿಯುತ್ತೆ? ಬೇಗ ಕೊಳಿಯುತ್ತೆ, ಸರ್, ಏನ್ ತೊಂದ್ರೆ ಇಲ್ಲ. ಹೆಂಗ್ ಆಗ್ತೀರ ಅದನ್ನ? ಅಂತರ ಮಾಡಿ ಹಾಕಿದ್ರೆ ಅದ್ರಲ್ಲಿ ನೀರ್ ನಿಂತು ಸೊಳ್ಳೆ ಕಾಟ ಜಾಸ್ತಿ ಆಗುತ್ತೆ, ಅದನ್ನ ಯಾವಾಗ್ಲೂ ಬಿಳಿಯದನ್ನ ತಳಗಡೆ ಮಾಗಿ ಹಿಂಗ್ ಪಟ್ಟಿ ಮಾಡ್ರೆ ಮಳೆ ನೀರ್ ಇರಲಿಲ್ಲ, ಬಂದಂತ ಮಳೆ ನೀರ್ಲ ಕೆಳಗಡೆ ಹೋಗಿರೆ ತೋಟದ ಸೊಳ್ಳೆ ಕಾಟ ಇರಕ್ಕಲ್ಲ. ಈ ನಮ್ ತೋಟದಲ್ಲಿ ಅಡಿಕೆ ಕುಯ್ತಾ ಇರ್ತಾರೆ, ಒಂದೇ ಒಂದ್ ಸೊಳ್ಳೆ ಇಲ್ಲ ನೀವೇನು ಔಷಧಿ ಹೊಡಿತೀರಾ ಅಂತಾರೆ. ನೀರ್ ನಿಂತ್ರೆ ಸೊಳ್ಳೆ ಜಾಸ್ತಿ ಆಗ್ಬಿಡುತ್ತೆ, ಗದ್ದೆಯಲ್ಲಿ ನೀರ್ ನಿಲ್ಬಾರ್ದು, ಅಡಿಕೆ ಪಟ್ಟಿಯಲ್ಲಿ ನೀರ್ ನಿಲ್ಬಾರ್ದು. ಅಡಿಕೆ ಪಟ್ಟಿ ಹೆಂಗ್ ಬೇಕಂಗ್ ಬಿಸಾಕ್ಬಿಟ್ರೆ ಅದ್ರಲ್ಲಿ ಬರ್ತಿ ನೀರ್ ಸೇಕೊಂಡ್ರೆ ನೀರ್ ತಿಂಗಳಗಟ್ಟಲೆ ನಿಂತ್ಕೊಬಿಟ್ರೆ ಅಲ್ಲೇ ಸೊಳ್ಳೆ ಮೊಟ್ಟೆ ಮರಿ ಎಲ್ಲ ಮಾಡ್ಬಿಟ್ಟು ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗುತ್ತೆ, ನಮ್ಗೆ ಕೆಲಸ ಮಾಡೋಕೆ ಒಂದು ಅನುಕೂಲ. ಅದರಿಂದ ಜಲ್ದಿ ಕರಗುತ್ತೆ ಸೊಳ್ಳೆ, ಒಂದೇ ಒಂದು ಸೊಳ್ಳೆ ಇರೋದಿಲ್ಲ. ಆಮೇಲೆ ನಮ್ಮ ತೋಟಗಳಲ್ಲಿ ಹಿಂದೆ ಫಸ್ಟ್ ಚಂಜಿಗೆ ಅಂತ ಒಂದು ಇರಬೇಕು, ಕಡಿಯುತ್ತೆ, ಅದು ಬಹಳ ಇತ್ತು. ಅಡಿಕೆ ಗುದಿಲಿಲ್ಲ ಗೂಡ್ ಕಟ್ಕೆ ಉಡೋದು. ಅಡಿಕೆ ಗುದಿ ಕೆಡವಿರೋರು, ಅಡಿಕೆ ಕೀಳೋರು ಬೆಂಕಿ ಹಾಕ್ಯಂದ್ ಅದನ್ನ ಸುಟ್ಕೊಂಡು ಹೊತ್ಕೋಗೋರು. ಅವ್ರು ಹೇಳೋರು ಅಡಿಕೆ ಮಾಡ್ಕೊಂಡವ್ರು, ನೀವು ಈ ತರ ಆದ್ರೆ ನಮ್ಗೆ ಅಡಿಕೆ ಕುಯ್ಯಕ್ ಬರಕ್ ಹಾಕಲ್ಲ, ನೀವು ಔಷಧಿ ಹೊಡ್ಕೊಡ್ಬೇಕತ್ತೆ ಗೊನಿಗೆಲ್ಲವ ಇರ್ಬೇ ಸಾಯಿಸ್ಬೇಕು ಅಂದರು. ಆಗ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ನಮ್ಮ ಇಲ್ಲಿ ಅನ್ನಂತವ್ರ ತೋರ್ತಾರ ಒಂದ್ ಸ್ವಲ್ಪ ಕಪ್ಪು ಇರ್ಬೇ ಇತ್ತು, ಅದು ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಪ್ಯಾಕೆಟ್ ನ ಕೃಷಿ ಇದ್ರ ಮಾಡಿದಾಗ ಆ ಇರ್ಬೇ ಬುಟ್ಟಿಗ ಸುಮಾರು ಒಂದ್ 10 ವರ್ಷದಿಂದ ಒಂದೇ ಒಂದು ಚಂಚಿಗೆ ಇಲ್ಲ ತೋಟದಲ್ಲಿ, ಪೂರ್ತಿ ಇರ್ಬೇ ಆವರಿಸ್ಕೊಂಡಿದೆ. ಒಂದ್ ಚಂಚಿಗೆ ಹೊಡೆದಂಗ್ ತಿಂದಾಕತ್ತೆ, ಯಾವ ಔಷಧಿ ಹೊಡೆಯಬೇಕಿಲ್ಲ, ಕಪ್ಪು ಇರ್ಬೇ ಇರೋದ್ರಿಂದ ಒಂದೇ ಒಂದ್ ಚಂಚಿಗೆ ಗೂಡ್ ಕಟ್ಟಕ್ಕೆ ಬಿಡಕಲ್ಲ, ನಮಗೆ ತೊಂದ್ರೆನು ಮಾಡಕಲ್ಲ. ಅದು ಈ ಇರ್ಬೇ ಕಡಿಯಕಲ್ಲ ಮನುಷ್ಯನ, ಬರೀ ಹಂಗೆ ಹೊರದಾಡುತ್ತೆ ಮೈ ಮೇಲೆ ಹತ್ತಿರ್ಬೆ, ಒಂದ್ ಆ ಇರ್ಬೇ ಇಲ್ದಂಗ್ ತಿಂದಾಕ್ಬಿಡುತ್ತೆ. ಏನ್ ಸೈನಿಕ ಇರ್ಬೇ ಬಿಟ್ಕೊಂಡಿದಾರ? ಸೈನಿಕ ಇರ್ಬೇ. ಅದು ಯಾವಾಗ ಬಿಟ್ಟಿದ್ದು ಅದನ್ನ? ಅದ್ ಬಿಟ್ಟು 10 ವರ್ಷ ಆಯ್ತಾಗ್ಲೆ. 10 ವರ್ಷ ಆಯ್ತು, ಅದ ಅಲ್ಲೇ ಡೆವಲಪ್ ಆಗುತ್ತೆ? ಅಲ್ಲಡು ಡೆವಲಪ್ ಆಗದೆ ಎಲ್ಲಿ ಎಲ್ಲ ತಲು ಇದೆ. ಕಳೆನಾಶಕ ಹೊಡಿಬಾರ್ದು, ಅದಕ್ಕೆ ಕಳೆನಾಶಕ ಹೊಡೆದ್ರೆ ಅದು ಸತ್ತ ಹೊಡ್ತಿ, ಇರೋದು ಇಲ್ಲ ಅಲ್ಲಿ. ಕಳೆನಾಶಕ ಹೊಡಿಯಲ್ಲ, ಅದರಿಂದ ಫುಲ್ ಇಡೀ ತೋಟ ಎಲ್ಲ ಅದೇ ಮರದ ಮೇಲೆಲ್ಲ ಹೊರದಾಡುತ್ತೆ. ಒಂದೇ ಒಂದು ಚಂಚಿಗೆ ನಾವು ಇರಕ್ ಬಿಡಕಲ್ಲ, ಬಿಡಲ್ಲ. ಈಗ ಸ್ವಲ್ಪ ಚಂಚಿಗೆ ಇಲ್ಲ, ಚಂಚಿಗೆ ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಅಡಿಕೆ ಪಟ್ಟೆ ಅಲ್ಲಲ್ಲಲ್ಲಿ ಹಾಕ್ತೀರಾ ಅಥವಾ ಎಲ್ಲ ಒಂದ್ ಕಡೆ ಹಾಕ್ತೀರಾ? ಉದ್ಗು ಮಧ್ಯದಲ್ಲಿ ಅಲ್ಲಲ್ಲಿ ಹಾಕಿಬಿಡ್ತೀವಿ, ನಾಕ್ ಮರ್ಕೊಂಡು ಗುಡ್ಡೆ ಹಾಕ್ತಿವಿ. ಈ ವರ್ಷ ಹಾಕಿದ ಜಾಗ ಬಿಟ್ಟು ಮುಲ್ಲರ್ ತಪ್ಪಿಸಿ ಮುಂದಕ್ಕೆ ಹಾಕ್ತಿವಿ, ಇಲ್ಲೂ ಗೊಬ್ಬರ ಆಗುತ್ತೆ, ಅಲ್ಲೂ ಕರಿ ಗೊಬ್ಬರ ಆಗುತ್ತೆ. ಹಿಂಗೆ ಖಾಲಿ ಜಾಗದಲ್ಲಿ ಎರಡ ಮಧ್ಯದ ಸಾಲದಲ್ಲಿ ಹಾಕ್ತಾ ಇದ್ವಿ ನಾವು. ಪ್ರತಿ 16 ಅಡಿಗೆ ಒಂದು ಕಡಕ್ ಕೊಟ್ಟಿದ್ವಿ, ಮರದಿಂದ ಮರಕ್ಕೆ 8 ಅಡಿ ಗ್ಯಾಪ್ ಅಲ್ಲಿ ಸಮನಾಗಿರ್ತಾರ ಪಟ, ಅಲ್ಲಿ 4 ಗಿಡದ ಮಧ್ಯಕ್ಕೆ ಒಂದ್ಸರಿ ಹಾಕಿ ಕರಗುತ್ತೆ. ಮುಂದ್ ವರ್ಷಕ್ಕೆ ಇಲ್ಲಿ ಬಿಡೋದು, ಅದ್ರ ಪಕ್ಕ ಖಾಲಿ ಜಾಗ ಹಾಕೋರ್ತಿವಿ. ಇಳುವರಿ ಬಹಳ ಚೆನ್ನಾಗಿದೆ ನಿಮ್ಮ ತೋಟದ್ದು. ಏನು ನಿಮ್ಮ ಇಳುವರಿ ಗುಟ್ಟು? ಏನು ಇಳುವರಿ ಗುಟ್ಟು? ಅದೇ ಜೀವಾಮೃತದ್ದೇ ಗುಟ್ಟು. ಹಣ್ಣು ಹೊಡ್ಕ ಬರಕಲ್ಲ, ಕಾಯಿ ಉದುರಕಲ್ಲ, ಡ್ರಾಪ್ ಹಾಕಲ್ಲ, ಎಷ್ಟು ಫಲ ಕಚ್ಚುತ್ತೆ ಅಷ್ಟು ಹಿಡಿದು ಬಿಡುತ್ತೆ ಕಡೆವರೆಗಿವೆ. ಜೀವಾಮೃತ ಕೊಡದೆಲ್ಲ ಹೋದ್ರೆ ಬಹುಶಃ ನಮಗೂ ಕೆಲವರು ಗೊಬ್ಬರ ಹಾಕರ್ ನಾವು ವಿಚಾರಿಸ್ತಾ ಇರ್ತೀನಿ, ನಂಗೆ ಇವತ್ತು 100 ಕ್ವಿಂಟಲ್ ಆಯ್ತು ಅಂದ್ರೆ ಮುಂದ್ ವರ್ಷಕ್ಕೆ 80-50 ಆಯ್ತು ಅರ್ಧ ಆಯ್ತು ಅಂತಾರೆ. ನಮ್ದು ಆತರ ಏನಿಲ್ಲ, ಕಂಟಿನ್ಯೂಸ್ ಪ್ರತಿ ವರ್ಷ 105-110 ಮೇಲೆ ದಾಟಿ ಬರ್ತಲೇ ಇದೆ ಇಳುವರಿ. ಒಟ್ಟಿಗೆ 100 ಮೇಲೆ ಇರುತ್ತೆ? 100 ಮೇಲೆ ಇರುತ್ತೆ. ಹೆಂಗ್ ಮಾರಾಟ ಮಾಡ್ತೀರಾ ಅಡಿಕೆನ? ಫಸ್ಟ್ ಅಡಿಕೆ ಕುಯ್ಲು ಕುಯ್ದಾಗ 8 ರೂಪಾಯಿ ಕೊಟ್ಟಿದ್ದು ಕೆಜಿನ, ಆಮೇಲೆ 20 ರೂಪಾಯಿ ಬಂತು, 30 ರೂಪಾಯಿ ಬಂತು, 40 ರೂಪಾಯಿ 42 ಮೂರ್ನಾಲ್ಕು ವರ್ಷದಿಂದ ನಡೀತಾ ಇತ್ತು. ಹೋದ ವರ್ಷ 52 ರೂಪಾಯಿಗೆ ಬಂದಿತ್ತು, ಈ ಸರಿ 60 ರೂಪಾಯಿಲಿ ಕೊಟ್ಟಿದ್ವಿ, 6 ರೂಪಾಯಿ ಕೆಜಿ. ಅಲ್ಲಿಗೆ ಕ್ವಿಂಟಾಲ್ 600 ರೂಪಾಯಿ ಕೊಟ್ಟಿದ್ವಿ. 60 ರೂಪಾಯಿಗಿಂತ ಜಾಸ್ತಿ ಇದೆ ಅಂತಾರೆ ಬೆಲೆ? ಏನಂತಾರೆ, ಇಲ್ಲಿ ನಮ್ ಸೈಡ್ ಅಲ್ಲಿ ಅಲ್ಲಿ ಯಾರು ಅಷ್ಟು ಮಾಡಿಲ್ಲ, 61-62 ಅಂತಾರೆ ಇಲ್ಲಿ. ಅದು ಈ ಕಡೂರು ಬೀರು ಸೈಡ್ ಆದ್ರೆ ಸ್ವಲ್ಪ ಅರ್ಕಲ್ ಗೋಡ್ ಸುತ್ತಮುತ್ತ ಈ ಕಡೆ ಎಲ್ಲ ಜಾಸ್ತಿ ಮಾಡಿರ್ತಾರೆ, 62 ಮಾಡಿದ್ದಾರೆ. ನಮ್ ಸ್ನೇಹಿತರೊಬ್ರು ಅಂಪಲ್ ಗುಂಪಲ್ಲಿ ಇದಾರೆ, ಅವರು ಸಾವಯವ ಕೃಷಿನೆ ಮಾಡ್ತಾರೆ. ಅವರು 60 ಕೊಟ್ಟೆ ಅಂತೇಳಿ ಒಂದ್ ತಿಂಗಳಲ್ಲಿ ಕುಯ್ದಿರಂತ ಅವ್ರದೆಲ್ಲ. ಈ ಅಷ್ಟೊತ್ತಿಗೆ ಆಗ ರೇಟ್ ಇರುತ್ತೆ, ಹಳೆ ಅಡಿಕೆ ಇನ್ನು ಹೊಸದಾಗಿ ಬಂದಿರಕಲ್ಲ ಜಾಸ್ತಿಯ. ಈ ಸೀಸನ್ ಆದ್ರಿಂದ ಸ್ವಲ್ಪ ಕಡಿಮೆ ಮಾಡಿಬಿಡ್ತಾರೆ ರೇಟ್ ಅನ್ನ. ತೂಕದ ಲೆಕ್ಕದಲ್ಲಿ ಹಿಂಗೆ ಹುಂಡಿ ಕೊಡೋದು ಅನುಕೂಲ ಅಂತೀರಾ ಅಥವಾ ನಾವೇ ಪ್ರೊಸೆಸಿಂಗ್ ಮಾಡೋದು ಒಳ್ಳೇದು ಅಂತೀರಾ? ಅಲ್ಲ, ನಾವೇ ಪ್ರೊಸೆಸಿಂಗ್ ಮಾಡೋದು ಒಳ್ಳೇದು, ರೇಟ್ ನಮಗೆ ಸಿಕ್ಕುತ್ತೆ. ಆಳಲ್ಲಿ ಕಲ್ಲಿ ಕುಯಿಸಿ ಎಲ್ಲ ರೆಡಿ ಮಾಡಿ ನಾವೇ ಸಿಪ್ಪೆ ಸುಲಿಸಿ ಬೇಯಿಸಿ ಮಾಡಿದ್ರೆ ನಮಗೆ ಡಬಲ್ ಲಾಭ ಸಿಕ್ಕುತ್ತೆ. ಅದೆಲ್ಲ ಮಾಡೋಕ್ಕೆ ನಮ್ಗೆ ಅನುಕೂಲ ಇರಬೇಕು, ಒಲೆ ಬೇಯಿಸೋದು ಜಾಗ ಒಣಗಿಸಕ್ಕೆ ಎಲ್ಲ ಮಾಡ್ಕೊಂಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ, 2-3 ಲಕ್ಷ ದುಡ್ಡು ಉಳಿತಾಯ ಆಗುತ್ತೆ. ಅನುಕೂಲ ಇಲ್ಲದರಿಂದ ಅದು ಯಾರು ಮಾಡ್ತಾರೆ ಅವ್ರಿಗೆ ಕೊಟ್ಬಿಡ್ತೀವಿ ಅತ್ಲಾಗಿ. ಯಾವ ಸಂದರ್ಭದಲ್ಲಿ ಅಡಿಕೆ ಕೊಯ್ಲಿಂದ ಮಾಡಬೇಕು? ಯಾಕೆ ಅಂತ ಹೇಳಿದ್ರೆ ಹದವಾಗಿದ್ರೆ ನಮಗೂ ಒಂದಷ್ಟು ತೂಕ ಬರಬೇಕು, ತಾಂಡೋದಂತರಿಗೂ ಕೂಡ ಚೆನ್ನಾಗಿರ್ಬೇಕು. ಹದ ಯಾವ ಹದ ಅದನ್ನ ಹೇಳಿ. ತೀರಾ ಹಣ್ಣಾಗಿ ಗೋಟಾದ್ರೆ ತೂಕ ಕಡಿಮೆ ಆಗುತ್ತೆ ಅದು. ಆಮೇಲೆ ಎಳೆದ್ನು ಕುಯ್ರು ನಮ್ಗೂ ತೂಕ ಲಾಸು, ತಗೊಂಡ್ರಿಗೂ ಒಳಗಡೆ ಅಡಿಕೆ ಗಟ್ಟಿ ಆಗಿರಕಲ್ಲ. ಅದೇ ಒಳಗಡೆ ಅಡಿಕೆ ಒಂದ್ ಸಮ ಇದ್ದಾಗ ಆದ್ರೆ ಅಡಿಕೆನು ರುಚಿ ಬರುತ್ತೆ. ಗೊನೆ ನೋಡಿದ ತಕ್ಷಣ ಪತ್ತೆ ಮಾಡ್ತಾರೆ ಇದು ಬಂದಿತ್ತೆ ಅಂತ, ಅಂತವನ್ನೆಲ್ಲ ಹಂಗೆ ಕುಯ್ತಾರೆ. ಅನುಮಾನ ಇದ್ರೆ ಒಂದೇ ಎರಡು ಕಾಯಿ ಕುಡ್ಲಲ್ಲಿ ಗಣೇಲಿ ಹಿಂಗೆ ಅಂತಾರೆ, ಅದು ಹೋಗುದು ನೋಡ್ಬಿಟ್ಟು ಒಳಗೆ ಗಟ್ಟಿ ಇದ್ರೆ ಕುಯ್ತಾರೆ, ಇಲ್ದವ್ರು ಕುಯ್ಯೋದಿಲ್ಲ. ಹಸುರುಕಾಯಿ ಕುಯ್ದ್ರೆ ಒಳ್ಳೇದು, ತೀರಾ ಬಲ್ಕ್ ಮೇಲೆ ಕುಯ್ದ್ರೆ ನಮಗೆ ತೂಕ ಕಡಿಮೆ ಆಗುತ್ತೆ. ಒಣಗ್ತಾ ಬರುತ್ತಲ್ಲ ಗೋಟ್ ಆಗುತ್ತಲ್ಲ, ತೂಕ ಇಳುವರಿ ಕಡಿಮೆ ಬರುತ್ತೆ. ಗದ್ದೆ ಇತ್ತು ಸುಮಾರು ಒಂದಷ್ಟು ಅಡಿಕೆ ಹಾಕೊಂಡ್ವಿ ಅಂತ ಹೇಳಿದ್ರಿ, ಈಗ ಎಷ್ಟು ಉಳಿಸ್ಕೊಂಡಿದ್ರ ಗದ್ದೆನ? ಗದ್ದೆ ಈಗ ಒಂದು 20 ಗುಂಟೆ 1/2 ಎಕರೆ ಉಳಿಸ್ಕೊಂಡಿದ್ವಿ ಸರ್ ಊಟಕ್ಕೆ ಭತ್ತಕ್ಕೆ. ಅದ್ರ ರಾಜಮಿಡಿ ಬೆಳ್ಕೊಂತ ಇದ್ವಿ ಸ್ವಂತಕ್ಕೆ, ಗೊಬ್ಬರ ಏನ್ ಜಾಸ್ತಿ ಆಗಕಲ್ಲ ಅದಕ್ಕೆ ರಾಜಮಿಡಿ ಮಾಡ್ಕೊಂಡು ಮನೆ ಊಟಕ್ಕೆ ಉಪಯೋಗಿಸ್ಕೊಂತೀವಿ. ಭತ್ತ ಒಂದೇ ಬೆಳೆ ಮಾಡ್ಕತ್ರಿ? ಭತ್ತ ಒಂದೇ ಬೆಳೆ ಸರ್, ಅಲ್ಲಿ ನೀರಿನ ಅನುಕೂಲ ಇಲ್ಲ, ಮಳೆ ಬೆಳಿಗ್ಗೆ ಭತ್ತ ಮಾಡಂತದ್ದು. ಯಾವಾಗ್ಲೂ ಸಾಮಾನ್ಯವಾಗಿ ರಾಜಮಿಡಿ ಹಾಕ್ತೀರಾ ಹೆಂಗೆ? ಇಲ್ಲ ಸರ್, ನಂಬರ್ ಬತ್ತನ್ನು ಕೆಲವು ಟೈಮ್ ಹಾಕ್ತಾ ಇದ್ದು, ಅವೆಲ್ಲ ಖರ್ಚು ಜಾಸ್ತಿ ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ರಾಜಮಿಡಿ ಮಾಡಿದ್ದು. ರಾಜಮಿಡಿ ಒಂದು ಸ್ಪ್ರೇ ಮಾಡಲಿಲ್ಲ, ಚೆನ್ನಾಗಿ ಬಂದಿದೆ ಬೆಳೆ, ತೊಂದರೆ ಇಲ್ಲ. ಅದರಿಂದ ಲೋಕಲ್ ಭತ್ತ ಆದ್ರೆ ನಮ್ಗೆ ಊಟಕ್ಕಲ್ವಾ, ಹೆಚ್ಚಿಗೆ ಗೊಬ್ಬರ ಔಷಧಿ ಹೊಡಿಯೋದು ಬೇಡ ಅಂತ ಹೇಳ್ಬಿಟ್ಟು ರಾಜಮಿಡಿ ಮಾಡಿದ್ವಿ. ರಾಜಮಡಿ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ, ಒಳ್ಳೆ ಹುಲ್ಲು ಸಿಗುತ್ತೆ ಅಂತ ಅನ್ಸುತ್ತೆ. ಹುಲ್ಲಾಗುತ್ತೆ ನಮ್ಗೆ, ಎರಡು ಎಮ್ಮೆ ಹಸು ಇದೆ ಅಂದ್ರೆ ಅವಕ್ಕೂ ಒಳ್ಳೆ ವರ್ಷವೆಲ್ಲ ತಿನ್ನೋ ಹುಲ್ಲಾಗಬೇಕು, ನಮಗೂ ಭತ್ತ ಊಟಕ್ಕಾಗುತ್ತೆ. ನಂಬರ್ ಭತ್ತ ಮಾಡ್ರೆ ಒಂದು ಮಳದ ಬೆಳೆ ಬರುತ್ತೆ, ಹುಲ್ಲಾಗೋದಿಲ್ಲ. ಮತ್ತೆ ನಾವು 5,000-6,000 ರೂಪಾಯಿ ಕೊಟ್ಟು ಹುಲ್ಲು ಕೊಂಡ್ಕೋಬೇಕು. ಈಗ ಅರ್ಧ ಎಕರೆ ಆದ್ರೂ ಹುಲ್ಲು ನಮ್ಗೆ ಹೆಚ್ಚು ಕಡಿಮೆ, ಮೂರಕ್ಕೆ ನಾವು ದನಿಗೆ ಜೋಳ ಮತ್ತೆ ಸೀಮೆ ಹುಲ್ಲೆಲ್ಲ ಹಾಕೊಂಡಿದೀವಿ. ಅದ್ರ ಜೊತೆಗೆ ಇದುವೆ ಸಾಕಾಗುತ್ತೆ, ಹುಲ್ಲು ಸಾಕಾಗುತ್ತೆ, ಹುಲ್ಲು ಕೂಡ ಸಾಕಾಗುತ್ತೆ. ರಾಜಮಡಿ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ಅಕ್ಕಿ ಚೆನ್ನಾಗಿರುತ್ತೆ. ಹೆಚ್ಚಿಗೆ ಪಾಲಿಸ್ ಕೊಡ್ಸಕ್ಕಲ್ಲ, ಸಿಂಪಲ್ ಪಾಲಿಸ್ ಕೊಡಿಸಿ ಉಪಯೋಗಿಸ್ತೀವಿ ಅಕ್ಕಿನ. ಒಂದಷ್ಟು ಕೃಷಿ ಪ್ರವಾಸಗಳನ್ನ ಮಾಡಿದೀನಿ ಅಂತ ಹೇಳಿದ್ರಿ, ಎಲ್ಲೆಲ್ಲಿಗೆ ಕೃಷಿ ಪ್ರವಾಸ ಹೋಗಿದ್ದೀರಾ, ಕೃಷಿ ಪ್ರವಾಸದಿಂದ ಏನೆಲ್ಲ ಅನುಕೂಲಗಳನ್ನು ಮಾಡ್ಕೊಂಡಿದ್ರಿ? ಸರ್, ನಾವು ಒಂದು ರೈತಶಕ್ತಿ ಗುಂಪಂತ ಮಾಡ್ಕೊಂಡಿದ್ವಿ ತಾಲೂಕಿಂದವ ಸಾವಯವ ಕೃಷಿ. ಇದರಲ್ಲಿ 2008-09 ನಾನು ತಾಲೂಕಿನ ಕಾರ್ಯದರ್ಶಿ ಆಗಿದ್ದೆ, ಧರ್ಮಲಿಂಗ ಅವರು ಅಧ್ಯಕ್ಷ ಆಗಿದ್ರು. ಆ ಟೈಮಲ್ಲಿ ರೈತರನ್ನೆಲ್ಲ ಕರ್ಕೊಂಡು ಪ್ರವಾಸನೂ ಮಾಡಿದ್ದು. ಈಗಲೂ ನಾವು ತಿಂಗಳಿಗೆ 200 ರೂಪಾಯಿ ಉಳಿತಾಯ ಮಾಡ್ತೀವಿ ಆ ರೈತಶಕ್ತಿ ಗುಂಪಿಂದವ. ಆ ದುಡ್ಡು ವರ್ಷಕ್ಕೊಂದ್ಸರಿ ಟೂರ್ ಮಾಡ್ತೀವಿ. ಕರೋನಾ ಬರಲಾಗ 2 ವರ್ಷದಿಂದ ಎಲ್ಲೂ ಟೂರ್ ಮಾಡಿರಲಿಲ್ಲ. ಮತ್ತೆ ಈ ವರ್ಷ ಕರ್ನಾಟಕ ದರ್ಶನ ಮಾಡೋಣ ಸೀಸನ್ ಈಗ ಹೋಗಕ್ಕಾಗಲ್ಲ, ಯಾಕೆಂದ್ರೆ ರೈತರಿಗೆಲ್ಲ ಬೆಳೆ ಕೊಯ್ಲು ಎಲ್ಲ ಇರೋದ್ರಿಂದ ಜೋಳ ಬಂದಿದೆ, ಗದ್ದೆ ಬರ್ತಾ ಇದೆ, ಕಾಫಿ ಹಣ್ಣು ಬಂದಿದೆ ಅಂತ ಫೆಬ್ರವರಿ ಮಾರ್ಚ್ ಒಳಗಡೆ ಹೋಗೋಣ ಅಂತ ಇದೀವಿ. ಟೂರ್ ಮಾಡೋದ್ರಿಂದ ಒಳ್ಳೆ ಅನುಕೂಲ ಇದೆ. ನಾವು ಹೊರಗಡೆ ಎಲ್ಲ ಹೋಗಿ ಪ್ರಗತಿಪರ ರೈತರ ಲೀಸ್ಟ್ ತಗೊಂಡಿರ್ತೀವಿ, ಅಲ್ಲಿ ಹೋಗಿ ಅವ್ರ ತೋಟ ನೋಡೋದು, ಅವರು ವೀಕ್ಷಣೆ ಮಾಡೋದು, ಏನೇನು ಬೆಳೆ ಬೆಳೀತಾರೆ ಕೇಳ್ಕೊಂಡು. ಹೀಗೆ ನಾವು ಒಂದ್ಸರಿ ಟೂರ್ ಹೋದಾಗ ಇದರಲ್ಲಿ ಅರಬಾವಿ ಕೃಷಿ ಕಾಲೇಜಿಂದ ಒಂದು ಲಕ್ಷ್ಮಣ ಫಲ ತಂದು ಹಾಕಿದ್ದು, ಈಗ ಅದು ಪಸ್ಲಿ ಬಂದಿದೆ. ಈ ವರ್ಷ ಒಂದು ಕಾಯಿ ಬಿಟ್ಟಿತ್ತು, ಅದು ಒಂದೇ ಒಂದು ಕಾಯಿ ಇದೆ, ಮೊದಲು ಫಸಲು, ಒಂದು 4-5 ವರ್ಷದ ಗಿಡ. ಆಮೇಲೆ ಇನ್ನೊಂದು ಕಡೆ ಹೋದಾಗ ಇದು ಕಾಮರಕ್ಷಿ ಕಾಯಿ ಅಂತ ಹೇಳ್ಬಿಟ್ಟು ಸ್ವೀಟು, ನಾವು ನೋಡಿದ್ದು ಬರೀ ಹುಳಿ ಉಪ್ಪಿನಕಾಯಿ ಮಾತ್ರ ನೋಡಿದ್ದು, ಅದ್ರಲ್ಲಿ ತಿನ್ನೋ ಹಣ್ಣಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅವ್ರು ನಮ್ಗೆ ಹಣ್ಣು ಕೊಟ್ರು, ನಾವು ಇದೇ ನೀವು ಹುಳಿಕಾಯಿ ಕೊಡ್ತಾರಲ್ಲ ತಿನ್ನಕ್ಕೆ ಅಂತ ಕೇಳಿದಾಗ, ಇಲ್ಲೆಲ್ಲ ತಿಂದು ನೋಡಿ ಅಂದ್ರೆ ತಿಂದು ನೋಡಿದ್ದು ಬಹಳ ಚೆನ್ನಾಗಿತ್ತು. ಅದು ಬೀಜ ತಂದು ಹಣ್ಣು ತಿಂದು 4 ಬೀಜ ತಂದು ಬುಟ್ಟಿಗೆ ಹಾಕಿ ಗಿಡ ಮಾಡಿದ್ದು, ಈಗ 4 ವರ್ಷದ ಗಿಡ ಅದು ಚೆನ್ನಾಗಿ ಬಂದಿದೆ. ಸ್ವೀಟ್ ಹಣ್ಣು ಸೇಬು ಇವು ತಿಂದಂಗೆ ತಿನ್ಬಹುದು ಅದನ್ನು, ನಮ್ಗೆ ಅದು ಈತೆ ಅಂತಲೇ ಗೊತ್ತಿರಲಿಲ್ಲ. ಗಿಡ ಬರೀ ನಾವು ಹುಳಿದು ಒಂದೇ ಇರೋದು ಅಂತ ಮಾಡಿದ್ವಿ. ಎಲೆ ಮತ್ತೆ ಗಿಡದಲ್ಲಿ ಅದಕ್ಕೆ ವ್ಯತ್ಯಾಸ ಏನೂ ಇಲ್ಲ, ಅದು ಹುಳಿ ಉಪ್ಪಿನಕಾಯಿ ಇದು ಸ್ವೀಟ್ ತಿನ್ನ ಅಂತ ಹಣ್ಣು. ಅದೊಂದು ಈ ತರ ನಾವು ಎಲ್ಲೇ ಟೂರ್ ಮಾಡ್ದಾಗ ಹೋದ್ರು ಏನಾದ್ರು ವಿಶೇಷವಾದ ತಳಿಗಳು ಗಿಡಗಳು ನಮ್ಮ ಇಲ್ದೇ ಇರೋದಿದ್ರೆ ಅದನ್ನ ತಗೊಬಂದು ನಾವು ಇಲ್ಲಿ ಬೆಳ್ಕೊಂತೀವಿ, ಒಂದಾಗ್ಲಿ ಎರಡಾಗ್ಲಿ ಗಿಡ ಬೆಳ್ಕೊಂತೀವಿ. ಕೃಷಿ ಪ್ರವಾಸ ಮಾಡೋದ್ರಿಂದ ಏನ್ ಅನುಕೂಲ ಏನ್ ತಿಳ್ಕೊಬಹುದು? ಸರ್, ನಮ್ಮಲ್ಲಿ ಏನ್ ಕೊರತೆ ಇರುತ್ತೆ, ನಮ್ಗಿಂತ ಇನ್ನೂ ಒಳ್ಳೊಳ್ಳೆ ರೈತರಿರ್ತಾರೆ, ಅವರಲ್ಲಿ ಇರೋ ಅಂತ ಅನೇಕ ವಿಷಯಗಳು ನಾವು ತಿಳ್ಕೊಬಹುದು. ಮಾಡಿ ಕಲಿ ಅನ್ನೋದಕ್ಕಿಂತಲೂ ನೋಡಿ ತಿಳಿ ಅನ್ನೋದು ಜಾಸ್ತಿ ಒಂದು ಅಭಿಪ್ರಾಯ. ನಮ್ಗಿಂತಲೂ ಇನ್ನು ಚೆನ್ನಾಗಿ ವ್ಯವಸಾಯ ಮಾಡೋರಿದ್ದಾರೆ, ಅವರ ಜ್ಞಾನ ನಾವು ಪಡ್ಕೊಂಡು ನಮ್ದು ಸ್ವಲ್ಪ ನಾವು ಡೆವಲಪ್ ಮಾಡ್ಕೋಬಹುದು, ಅಭಿವೃದ್ಧಿ ಮಾಡ್ಕೋಬಹುದು. ಕೆಲವೆಲ್ಲ ಔಷಧಿ ಇಲ್ದಲೆ ಮೆಡಿಷನ್ ಮಾಡೋರಿದ್ದಾರೆ, ಹಾಗೆ ಬೇರೆ ಬೇರೆ ಅವರೇ ಸ್ವತಃ ಮೆಡಿಷನ್ ತಯಾರು ಮಾಡ್ಕೊಂಡು ಗಿಡಮೂಲಿಕೆಗಳಿಂದ ಸಿಂಪಡಣೆ ಮಾಡಿ ಬೆಳೆ ಬೆಳೀತಾರೆ, ಅದನ್ನೆಲ್ಲ ನಾವು ನೋಡಿ ತಿಳ್ಕೊಬಹುದು. ಪ್ರವಾಸ ಮಾಡೋದ್ರಿಂದ ಒಳ್ಳೆ ಜ್ಞಾನ ಬರುತ್ತೆ, ಇದು ಬರುತ್ತೆ. ಅದನ್ನ ಪ್ರವಾಸ ಮಾಡಿ ನಾವು ಅದನ್ನ ಬಂದು ಅಳವಡಿಸ್ಕೋಬೇಕು. ಸುಮ್ಮನೆ ನಾವು ಪ್ರವಾಸ ಮಾಡಿದ್ವು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಟೂರ್ ಮಾಡ್ಕೊಂಡು ಹೋಟ್ಲು ಅಲ್ಲಿ ಇಲ್ಲಿ ರೂಮ್ ಮಾಡ್ಕೊಂಡು ಇರೋ ಅಂತದಲ್ಲ, ನಾವು ಯಾವಾಗ್ಲೂ ಪ್ರವಾಸ ಮಾಡುವಾಗ ನಮ್ಮ ಟೀಮಲ್ಲಿ ನಾವು ಪಾತ್ರೆಗಳು ಇಟ್ಕೊಂಡಿದ್ದೀವಿ, ಒಬ್ಬರು ಬಟ್ಟರ್ ಕರ್ಕೋತೀವಿ, ಅಡುಗೆ ಮಾಡ್ಕೊಂಡು ನಾವೇ ಸ್ವತಃ ಊಟ ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಕೃಷಿ ಇಲಾಖೆಯಲ್ಲಿ ಹಾಲ್ಟಿಂಗ್ ಮಾಡೋಕೆ ವ್ಯವಸ್ಥೆ ಇರುತ್ತೆ, ಅಲ್ಲಿ ಫೋನ್ ಮಾಡಿ ಅಲ್ಲಿ ಅವ್ರ ಹತ್ರ ಬುಕ್ ಮಾಡ್ಕೊಂಡು ರೂಮ್ಗಳನ್ನ ಅಲ್ಲೇ ಹೋಗಿ ಕಡಿಮೆ ಇಲ್ಲಿ ಅವರೆಲ್ಲ ಇದೆಯಾ, ನಾವು 15-20 ಜನ ಇರ್ತೀವಿ, 500-600-1,000 ರೂಪಾಯಿ ಒಂದು ದಿವಸ ತಗೊಂಡು ಕೊಡ್ತಾರೆ. ಲಾಡ್ಜ್ಗಳಿಗೆ ಹೋದ್ರೆ ಸಿಕ್ಕಾಪಟ್ಟೆ ಒಬ್ಬರಿಗೆ 1,000-2,000 ಕೊಡಬೇಕಾಗುತ್ತೆ 2-3 ಜನಕ್ಕೆ. ಈ ತರ ಕಡಿಮೆ ಖರ್ಚಲ್ಲಿ ಪ್ರವಾಸ ಮಾಡ್ತೀವಿ, ಮಾಡಿ ಜ್ಞಾನನ ಇದು ಮಾಡ್ಕೊಂತೀವಿ. ಎಷ್ಟು ವರ್ಷದಿಂದ ಈ ತರ ಪ್ರವಾಸ ಮಾಡ್ತಿದ್ರಿ? ಸುಮಾರು ಈಗ 8-10 ವರ್ಷದಿಂದಲೂ ಮಾಡ್ತಾ ಇದ್ದೀವಿ ಪ್ರವಾಸನ. ನಂದು ಊರ ಹತ್ರ ಒಂದು 60 ಮೆಣಸಿನ ಗಿಡ ಇದೆ ಮನೆ ಹತ್ರವ, ಅದಕ್ಕೆ ಎಲ್ಲವೂ ರೋಗ ಬಂತು, ನಾವು ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದು. ಕೆಲವ್ರು ಯಾರ್ಯಾರು ಹಿಂಗೆ ಮೆಣಸಿಗೆ ಗಂಜಲ ಹಾಕಿ ರೋಗ ಬರಕಲ್ಲ ಅಂದ್ರು. ಆಮೇಲೆ ಮೆಣಸು ಕುಯ್ಯುವಾಗ ಆಳುಗಳು ಹೇಳಿದ್ರು, ನೋಡಿ 2 ಬೆಳಿಗ್ಗೆ ರೋಗ ಬಂದಿದೆ, 3 ವರ್ಷಕ್ಕೆ ಪೂರ್ತಿ ನಿಮ್ದು ಹೋಗ್ಬಿಡುತ್ತೆ ಏನಾರಕ್ಕೆ ಮಾಡಿ ಅಂದ್ರು. ಇನ್ನು ಅಷ್ಟೊತ್ತು ಯಾರ್ಯಾರು ಔಷಧಿ ಎಷ್ಟು, ಸುಮ್ಮನೆ ನಾನು 5,000 ಖರ್ಚು ಮಾಡಿದೆ ಔಷಧಿ, 6,000 ಖರ್ಚು ಮಾಡಿದೆ ಆದ್ರೆ ಹೋಗಿಲ್ಲ ಅಂತೇಳಿ ಹೇಳಿದರು. ನಾನು ನೋಡೋಣ ಅಂತೇಳಿ ಮನೆ ಬಡ್ಡೆಲೇ ಇತ್ತಲ್ಲ, ಆ ರೋಗ ಬಂದೋಗಿ ಎರಡಕ್ಕೆ ಒಂದು 5 ಲೀಟರ್ ಪ್ಯೂರ್ ಗಂಜಲ ನೀರು ಹಾಕ್ದಂಗೆ ಗಂಜಲ ಹೋಯ್ತು. ಅದು ಹೆಂಗೂ ಸತ್ತೋಗಿತ್ತು ಗಿಡ, ಅದರಲ್ಲಿರೋಂಥ ಹುಳ ಬೇರೆ ಕರೆದೋಗಬಾರ್ದು ಗಂಜಲಿಗೆ ಸತ್ತೋಗಿ, ಯಾಕೆಂದ್ರೆ ಗರ್ಕಿಗೆ ಗಂಜಲ ಹೋಯ್ದ್ರೆ ಗರ್ಕೆ ಸತ್ತೋಗುತ್ತೆ, ಸ್ಟ್ರಾಂಗ್ ಆಗಿರೋ ಗರ್ಕೆನೇ ಉಳಿಯೋದಿಲ್ಲ ಭೂಮಿಲಿ ಅಂತ ಹೇಳಿ ಈ 2 ಬಳ್ಳಿಗೆ ಒಂದೊಂದು 10-10 ಲೀಟರ್ ಗಂಜಲ ಹೋಯ್ದೆ ಬಡ್ಡಿಗೆ. ಅಲ್ಲಿರೋ ಹುಳ ಸತ್ತೋಗಿ ಅದ್ರ ಪಕ್ಕದಲ್ಲಿ ಒಂದು 5-6 ಅಡಿ ಸುತ್ತ ಇರೋಂತ ಮರಗಳಿಗೆ 10 ಲೀಟರ್ ನೀರಿಗೆ 2 ಲೀಟರ್ ಗಂಜಲ ಹಾಕೊಂಡು ಮಳೆಯಲ್ಲಿ ನೀರಿದ್ದಾಗ 2 ಸರಿ ಕೊಡ್ತಾ ಇದ್ದೀನಿ 2 ವರ್ಷದಿಂದ. ಮತ್ತೆ ಆ 2 ಬಳ್ಳಿ ಬಿಟ್ಟು ಇನ್ನು 1 ಬಳ್ಳಿಗೂ ರೋಗ ಸ್ಪ್ರೆಡ್ ಆಗಿಲ್ಲ ಆಗಿಲ್ಲ. ಪ್ರತಿ ವರ್ಷನೂ ಹದ ಇದ್ದಾಗ 2 ಸರಿ ಒಂದು 3 ಪಟ್ಟಿಗೆ 10 ಲೀಟರ್ ನೀರು ಹಿಡಿಯ ಅಂತ 2 ಲೀಟರ್ ಗಂಜಲ ಹಾಕೊಂಡು ಸುತ್ತ ಕೆಳಗಡೆ ಒಂದು 5-6 ಲೀಟರ್ನಷ್ಟು ಒಂದು 3 ಪಟ್ಟಿ ನೀರು ಒಂದು 5-6 ಬಳ್ಳಿಗಾಗುತ್ತೆ. 2 ಸರಿ ಮಾಡೋದ್ರಿಂದ ರೋಗ ಬರಕಲ್ಲ. ಇದುವರೆಗೂ ಅದಕ್ಕೆ ಸೀಮೆ ಗೊಬ್ಬರ ಹಾಕಿಲ್ಲ, ಮೆಣಸಿನ ಬಳ್ಳಿಗೆ ಯಾವ್ದು ಔಷಧಿ ಹೊಡೆದಿಲ್ಲ, ಗಂಜಲ ಕುರಿ ಗೊಬ್ಬರ ಹಾಕುವೆ, ಸುಣ್ಣ ಗೋಬರ್ ಗ್ಯಾಸಿನ ಸ್ಲರಿ ಹಾಕ್ತಾ ಇದ್ವಿ, ಅದ್ ಬಿಟ್ಟು ಏನು ಹಾಕಿಲ್ಲ. ರೋಗ ಅಂತೂ ಕಂಟ್ರೋಲ್ ಆಯ್ತು. ಆ ಲೆಕ್ಕದಲ್ಲಿ ಹೋದ್ರೆ ನಂದು ಇಷ್ಟೊತ್ತಿಗೆ 60 ಬೀಳು ಪೂರ್ತಿ ಹೋಗೇ ಇರೋದು, ಏನು ಉಳಿತಿರ್ಲಿಲ್ಲ. ಆ ಹುಳ ಯಾವಾಗ ಸತ್ತೋಯ್ತೋ ಅದು ಪಕ್ಕಕ್ಕೆ ಸ್ಪ್ರೆಡ್ ಆಗಕ್ಕೆ ವಿಸ್ತರಣೆ ಆಗಕ್ಕೆ ಅವಕಾಶ ಕೊಡ್ಲಿಲ್ಲ. ಆ ಗಂಜಲದಲ್ಲಿ ಅಷ್ಟೊಂದು ಪವರ್ ಇರುತ್ತೆ, ಸ್ಪ್ರೇ ಮಾಡಿರುವೆ ಬೆಳೆಗಳಿಗೆಲ್ಲ ಒಳ್ಳೇದಾಗುತ್ತೆ. ಗಂಜಲಕ್ಕೆ 10 ಲೀಟರ್ 1 ಲೀಟರ್ ಅಂತ ಹೇಳಿ ಹೇಳ್ತಾರೆ, ಅದನ್ನ ಹಾಕೊಂಡು ಸ್ಪ್ರೇನು ಮಾಡಬಹುದು. ನಾ ಪ್ರಯೋಗ ನಾನು ಮೆಣಸಿಗೆ ಮಾಡಿ ಅದ್ರಲ್ಲಿ ಸಕ್ಸಸ್ ಕಂಡಿದ್ದೀನಿ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ಸರ್? ಚೆನ್ನಾಗಿ ಮಾಡಿದ್ರೆ ಕೃಷಿ ಬದುಕು ಆರಾಮಾಗಿರುತ್ತೆ, ನಮ್ಗೆ ಒಳ್ಳೆ ಜೀವನ ಕೊಡುತ್ತೆ ಕೃಷಿಲಿ. ಸಮಯ ಸಂದರ್ಭ ತಕ್ಕನಾಗಿ ಬೆಳೆಗಳನ್ನ ಬೆಳ್ಕೋಬೇಕು. ನಾವು ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ಬೇಕು. ಕೃಷಿಲಿ ಕಷ್ಟಪ್ಪ ನನಗೆ ಕೆಲಸ ಮಾಡಕ್ ಆಗಲ್ಲ, ಇದು ಯಾರು ಮಾಡ್ತಾರೆ ಏನು ಅಂದ್ರೆ ಅದ್ರಲ್ಲಿ ನಮ್ಗೆ ಏನು ಆದೇಶ ಆಗಲ್ಲ. ಅದಕ್ಕೆ ಏನೇನು ಬೆಳೆ ಕೊಡಬೇಕು ನಮ್ಗೆ ಹೊಟ್ಟೆ ಸರ್, ನಾವು ಊಟ ಮಾಡ್ತೀವಿ, ಬೇಕು ಅಂದಾಗ ನೀರು ಕುಡಿತೀವಿ, ಕಾಫಿ ಕುಡಿತೀವಿ, ಇದು ಅದೇ ತರ ಅದಕ್ಕೂ ಟೈಮಿಗೆ ಸರಿಯಾಗಿ ನೀರು ಗೊಬ್ಬರ ಎಲ್ಲ ಕೊಡ್ತಾ ಬಂದ್ರೆ ಲಾಭದಾಯಕ ಕೊಡುತ್ತೆ. ರೋಗ ರುಜಿನ ಬಂದಾಗ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ಬೇಕು. ಏನು ಮಾಡಿದ್ರೆ ನಮ್ಗೆ ಲಾಸ್ ಆಗುತ್ತೆ, ಏನು ಸಿಕ್ಕೋದಿಲ್ಲ ಅದರಿಂದ. ಆನಂದ್ ಅವರು, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ನಿಮ್ಮನ್ನ ಸಂಪರ್ಕ ಮಾಡೋದು? ನಮ್ಮ ಮೊಬೈಲ್ ನಂಬರು 98 45 72 74 78. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 98 45 72 74 78. ಒಳ್ಳೆದು ಆನಂದ್ ಅವರೇ, ಇದುವರೆಗೆ ಅಡಕೆ ಬೆಳೆಯಲ್ಲಿನ ನಿಮ್ಮ ಕೃಷಿಯ ಅನುಭವಗಳು ಏನಿದ್ದಾವೋ ಅದನ್ನ ವಿವರವಾಗಿ ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಆದಷ್ಟು ಕೂಡ ಅಡಕೆ ಬೆಳೆ ಅಂತಹ ಈ ತೋಟಗಾರಿಕೆ ಬೆಳೆಗಳೇನಿದ್ದಾವೋ ಇಲ್ಲಿ ಜೀರೋ ಕಲ್ಟಿವೇಷನ್ ಅನ್ನ ಅಳವಡಿಕೆಯನ್ನ ಮಾಡ್ಕೋಬೇಕು, ಮತ್ತೆ ಜೀವಾಮೃತದಂತಹ ಪದಾರ್ಥಗಳನ್ನ ಬಳಕೆ ಮಾಡಿದಾಗ ಒಳ್ಳೆಯ ಬೆಳೆಯನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ವಿವರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಬಾವಸವಳ್ಳಿಯ ಕೃಷಿಕ ಬಿಎಸ್ ಆನಂದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳಲ್ಲಿ ಲಸಿಕೆಯ ಮಹತ್ವ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸೂಕ್ಷ್ಮ ಜೀವಾಣು ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಶೀಲಾ ಪಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ

ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 8 7 0 0 0 0 1 0 1 4 2 4 2 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಆತ್ಮೀಯ ಕೇಳುಗರೆ, ಮನದಂಗಳ ಮಾನಸಿಕ ಆರೋಗ್ಯ ನಿರ್ವಹಣೆ ಕುರಿತ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ಗುರುವಾರ 19ನೇ ತಾರೀಕು ಸಂಜೆ 5 ಗಂಟೆಗೆ ಹಾಸನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ಆರ್ಸಿ ವೇಣುಗೋಪಾಲ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258, ಎಸ್ಟಿಡಿ ಕೋಡ್ 081-72. ಕರೆ ಮಾಡಿ ವೈದ್ಯರಿಂದ ಮಾಹಿತಿ ಪಡೆಯಿರಿ. ಮನರಂಗಳ ಮಾನಸಿಕ ಆರೋಗ್ಯ ನಿರ್ವಹಣೆ ಕುರಿತ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ಗುರುವಾರ 19ನೇ ತಾರೀಕು ಸಂಜೆ 5 ಗಂಟೆಗೆ.